ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮಸ್ಕಾರ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೇಗಿಲೆ ಮಿಡಿತ ಕೇಳುವಿರಿ. ಜೇನುನೊಣದ ಪ್ರಭೇದಗಳು ಮತ್ತು ಜೀವನ ಚರಿತ್ರೆ ಈ ವಿಷಯವಾಗಿ ಮಾಹಿತಿ ನೀಡಲಿದ್ದಾರೆ ಸಿಡಿ ಶ್ರೀಕಾಂತ್, ಸಹ ಸಂಶೋಧಕರು ಸಾವಯವ ಕೃಷಿ ಸಂಶೋಧನಾ ಕೇಂದ್ರ, ಕೆಳದಿ ಶಿವಪ್ಪನಾಯಕ, ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ. ನಂತರ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ರೇಣುಕಾಪುರ ಗ್ರಾಮದ ಪ್ರಗತಿಪರ ಕೃಷಿಕ ಆರ್.ಎಸ್. ಅಮರೇಶ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಅನಂತರ ಜನಪದ ಗೀತೆ. ನಮಸ್ಕಾರ ಹರಿಯ, ಎಲ್ಲಿಂದ ಬರ್ತಿದ್ಯಪ್ಪ? ಪಾಠಶಾಲೆಯಿಂದ ಬರ್ತಿದ್ದೀನಿ ಮಾಸ್ತರ. ನಿಮ್ ಪಾಠಶಾಲೆ ಅಲ್ಲ, ರೈತರ ಪಾಠಶಾಲೆಯಿಂದ. ಹಾಗಾದ್ರೆ ಅಲ್ಲಿ ಏನ್ ಅಗತ್ಯದ ವಿಚಾರ ಕಲ್ತೆ ಹರಿಯ? ಅದೇ ಗೋಧಿ ಅಂತಹ ಮುಖ್ಯ ಫಸಲ್ನ ಜೊತೆ ಕಡ್ಲೆ, ಮೈಸೂರು ಬೇಳೆ, ಬಟಾಣಿ, ಎಳ್ಳು ಅಥವಾ ಸೂರ್ಯಕಾಂತಿ ಬಿತ್ತಿ ಎರಡೆರಡು ಪಟ್ಟು ಲಾಭ ಪಡೀರಿ ಅಂತ. ಹಾ, ಜಮೀನಿನ ಫಲವತ್ತತೆ ಶಕ್ತಿಯ ಸಂಪೂರ್ಣ ಪ್ರಯೋಜನ ಪಡ್ಕೋಬೇಕು. ಎನ್ಎಫ್ಎಸ್ಎಂನ ಸಹಾಯ ಸತ್ಯ, ಪ್ರತಿ ಹೊಲಕ್ಕೂ ಉತ್ತಮ ನಿತ್ಯ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ. ದುಃಖ ಕಳೆಯಿತೋ ಸುಖತಾ ಬಂದಿತೋ. ಭತ್ತದ ಫಸಲು ಸಮೃದ್ಧಗದಲ್ಲ ಕಾಕ. ಇದು ಸಮಗ್ರ ಪೋಷಣೆ ವ್ಯವಸ್ಥೆ ಫಲಾನು. ಹಂಗಂದ್ರೆ ಏನ್ ಕಾಕ? ಹಸಿರು ಗೊಬ್ಬರ ಜೊತೆಗೆ ಪ್ರತಿ ಎಕರೆಗೆ 40-20-20 ಕಿಲೋ ಪ್ರಮಾಣದಲ್ಲಿ ಎನ್.ಪಿ.ಕೆ ಗೊಬ್ಬರ ಹಾಕ್ಬೇಕು. ನನ್ ಮಾತ್ ಕೇಳಿ ಪ್ರಮಾಣಿತ ಸಂಕರ ಬೀಜನು ತಂದಿದ್ದೀರಾ? ಇನ್ನೇನ್ ಮಾಡಿದ್ರಿ? ಹೊಲದ 12 ಒಂದ್ ಭಾಗ ನರ್ಸರಿ ಬೆಳೆದು ಪ್ರತಿ ವರ್ಗ ಮೀಟರ್ 33 ಸಸಿಗಳನ್ನಷ್ಟೇ ನೆಟ್ಟು ಸಮಗ್ರ ಕೀಟ ನಿಯಂತ್ರಣಕ್ಕೂ ಗಮನ ನೀಡಿದೆ. ಇದನ್ನ ನಾನು ಎಲ್ರಿಗೂ ಹೇಳ್ತೀನಿ. ಇನ್ನೂ ಒಂದ್ ರಹಸ್ಯ ಹೇಳ್ತೀನಿ ಕೇಳು. ಇಲ್ಲಿನ ಮಣ್ಣಿನಲ್ಲಿ ಜಿಂಕ್ ಕಡಿಮೆ ಅದ, ಆದ್ರಿಂದ ಎಕರೆಗೆ 10 ಕಿಲೋದಂತೆ ಜಿಂಕ್ ಸಲ್ಫೇಟ್ ಹಾಕ್ಬೇಕು. ಚಿನ್ನದಂತ ಮಾತು, ಸಣ್ಣ ವಿಷಯ ಆದ್ರೂ ಅದರ ಪ್ರಭಾವ ಪಾತ್ರ ಭಾರಿ. ದೂರವಾಣಿ ಸಂಖ್ಯೆ 1800-1850-51 ಕರೆ ಮಾಡಿ. ಅರೆ, ಈ ವರ್ಷ ಜಮೀನಲ್ಲಿ ಎಷ್ಟೊಂದು ಹಸಿರು ತುಂಬಿದೆ, ಸೊಬ್ಬಾಗಿ ಫಸಲು ನಗುತ್ತ. ಇಷ್ಟೊಂದು ಸಮೃದ್ಧ ಫಸಲು ಎಲ್ಲಿ ಬೆಳೆಯುತ್ತೆ? ಬೆಳೆಯುತ್ತೆ ಎಲ್ಲಿ? ಎನ್ಎಫ್ಎಸ್ಎಂನ ಸಹಾಯದಿಂದ ಕೃಷಿ ಮಾಡಲಾಗುತ್ತದೆ. ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್, ಬೀಜ, ನೀರಾವರಿ, ಗೊಬ್ಬರ, ಕೀಟನಾಶಕ ಮತ್ತು ಉತ್ತಮ ಕೃಷಿಗಾಗಿ ಪ್ರತಿಯೊಂದಕ್ಕೂ ಸಲಹೆ ಪಡೆಯಿರಿ. ಜಮೀನಲ್ಲಿ ಇಳುವರಿ ಹೆಚ್ಚಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪವಿರುವ ಕೃಷಿ ಅಧಿಕಾರಿ ಅಥವಾ ಕಿಸಾನ್ ಕಾಲ್ ಸೆಂಟರ್ 1551 ನಿಶುಲ್ಕ ಕರೆ ಮಾಡಿ. ರೈತ ಬಾಂಧವರೇ, ತಮ್ಮ ಕೃಷಿ ಸಂಬಂಧಿತ ಸಮಸ್ಯೆಗಳಿಗೆ 1800-1850-51 ಕರೆ ಮಾಡಿ ಪರಿಹಾರ ಪಡೆಯಿರಿ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಮೊದಲೇ ಕೇಳಿ ಕಾರ್ಯಕ್ರಮ ನೇಗಿಲ ಮಿಡಿತ. ನಮಸ್ತೆ, ನನ್ನ ಹೆಸರು ಶ್ರೀಕಾಂತ್ ಅಂತ. ನಾನು ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಸಹ ಸಂಶೋಧಕರಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೀನಿ. ನಾನು ಇವತ್ತು ಮಾತಾಡಬೇಕು ಅಂತ ಇಚ್ಛೆ ಪಟ್ಟಿರುವಂಥ ಒಂದು ವಿಷಯ ಏನಂದರೆ ಜೇನು ಸಾಕಾಣಿಕೆ. ಈ ಜೇನು ಸಾಕಾಣಿಕೆ ಮಾಡುವವರು ಮೊದಲು ತಿಳ್ಕೊಬೇಕಾಗಿರೋದು ಏನು ಅಂದರೆ ಜೇನುನೊಣಗಳ ಪ್ರಭೇದಗಳು ಮತ್ತು ಅವುಗಳ ಕುಟುಂಬ ವ್ಯವಸ್ಥೆ. ಏಕೆಂದರೆ ಜೇನುನೊಣಗಳ ಬಗ್ಗೆ ತಿಳ್ಕೊಂಡಾಗ ಮಾತ್ರ ನಾವು ಜೇನುಸಾಕಣೆಯನ್ನು ಯಶಸ್ವಿಯಾಗಿ ಮಾಡ್ಬೋದಾಗಿದೆ. ಜೇನುನೊಣದ ಪ್ರಭೇದಗಳು ಅಂದರೆ ಯಾವ್ಯಾವ ಜೇನುನೊಣಗಳು ಇವೆ ಅಂತ. ನಮ್ಮ ಭಾರತ ದೇಶದಲ್ಲಿ ಒಟ್ಟು 5 ರೀತಿಯ ಜೇನುನೊಣಗಳ ಪ್ರಭೇದಗಳಿವೆ. ಅವು ಯಾವ್ಯಾವ ಅಂದರೆ ತುಡುವೆ ಜೇನು, ಕೋಲು ಜೇನು, ಎಜ್ಜೇನು, ಮೆಲ್ಲಿಫೆರಾ ಜೇನು ಮತ್ತು ಮುಜಂಟಿ ಜೇನು. ಈ 5 ರೀತಿಯ ಪ್ರಭೇದಗಳು ನಮ್ಮ ಭಾರತ ದೇಶದಲ್ಲಿ ಕಂಡುಬರ್ತವೆ. ಈ 5 ರೀತಿ ಜೇನುನೊಣ ಪ್ರಭೇದಗಳಲ್ಲಿ ನಾವು ಪೆಟ್ಟಿಗೆಯಲ್ಲಿಟ್ಟು ಸಾಕಣೆ ಮಾಡಬಹುದಾದ ಪ್ರಭೇದಗಳು ಯಾವುದ್ಯಾವುದು ಅಂದರೆ ಒಂದು ತುಡುವೆ ಜೇನು ಮತ್ತು ಇನ್ನೊಂದು ಮೆಲ್ಲಿಫೆರಾ ಜೇನು. ಇದಲ್ಲದೆ ನಾವು ಮುಜಂಟಿ ಜೇನು, ಇದಕ್ಕೆ ರಾಳ ಜೇನು ಅಂತ ಕರಿತೀವಿ, ಮಿಸ್ರಿ ಜೇನು ಅಂತ ಕರಿತೀವಿ, ಇದನ್ನು ಸೊಳ್ಳೆ ಜೇನು ಅಂತ ಕರಿತೀವಿ. ಈ ಜೇನನ್ನು ಸಹ ನಾವು ಸಾಕಾಣಿಕೆ ಮಾಡ್ಬೋದು. ಆದರೆ ಇದು ವೈಜ್ಞಾನಿಕವಾಗಿ ಇನ್ನೂ ಇದ್ರ ಬಗ್ಗೆ ಸಂಶೋಧನೆ ನಡೀತಾ ಇದೆ. ಆದ್ದರಿಂದ ಅತಿ ಹೆಚ್ಚುವಾಗಿ ನಮ್ಮ ಭಾರತ ದೇಶದಲ್ಲಿ ಅಥವಾ ಏಷ್ಯಾದಲ್ಲಿ ಸಾಕಾಣಿಕೆ ಮಾಡ್ತಂಥ ಜೇನು ಅಂದರೆ ಅದು ತುಡುವೆ ಜೇನು ಮತ್ತು ಮೆಲ್ಲಿಫೆರಾ ಜೇನು. ತುಡುವೆ ಜೇನು, ಇದಕ್ಕೆ ನಾನಾ ರೀತಿಯ ಹೆಸರುಗಳಿವೆ. ಪೊಟರೆ ಜೇನು ಅಂತ ಕರೀತಾರೆ, ಮಡಿಕೆ ಜೇನು ಅಂತ ಕರೀತಾರೆ, ಉತ್ತದ ಜೇನು ಅಂತ ಕರೀತಾರೆ. ಇದು ಭಾರತೀಯ ಜನನೊಣ. ಈ ತುಡುವೆ ಜನನ ನಾವು ಪೆಟ್ಟಿಗೆಲಿಟ್ಟು ಸಾಕಾಣಿಕೆ ಮಾಡಲು ಯೋಗ್ಯವಾಗಿದೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 2,000-3,000 meters ಎತ್ತರದ ಪ್ರದೇಶಗಳಲ್ಲೂ ಸಹ ಕಂಡುಬರುತ್ತದೆ. ಇದರ ಗೂಡುಗಳು ನೈಸರ್ಗಿಕವಾಗಿ ಕತ್ತಲಿನಿಂದ ಕೂಡಿರುತ್ತದೆ. ಅಂದರೆ ಇದು ಉತ್ತದ ಕೋವೆ, ಮರದ ಪಟರೆ, ಬಿಲಿಗಳು, ಕಲ್ಲು ಬಂಡೆಗಳು, ಸಂದುಗಳಲ್ಲಿ ಇವು ತಮ್ಮ ಗೂಡನ್ನು ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಿರ್ತವೆ. ಇದಲ್ದಲೆ ಇನ್ನೊಂದು ಹೆಜ್ಜೇನು ಅಂತ ಹೇಳಿದೆ. ಈ ಜೇನನ್ನು ನಾವು ಸಾಕಾಣಿಕೆ ಮಾಡಲು ಬರೋದಿಲ್ಲ. ಬಟ್ ಇದರಿಂದನೂ ಸಹ ಇತ್ತೀಚೆಗೆ ತರಬೇತಿ ಪಡೆದುಕೊಂಡ ರೈತರು ಏನು ಮಾಡ್ತಿದ್ದಾರೆ ಅಂದರೆ ಸುಸ್ಥಿರವಾದ ಒಂದು ಜೇನು ಕೃಷಿ ಮಾಡ್ತಾರೆ. ಅಂದರೆ ಹುಳುಗಳನ್ನು ನಾಶ ಮಾಡದೆ ಆ ಹೆಜ್ಜೇನಿನ ಗೂಡಿನಲ್ಲಿ ಬರೀ ಜೇನುತುಪ್ಪವನ್ನು ಮಾತ್ರ ತಗೊಂಡು ಮತ್ತೆ ಅದರ ಸಂಸಾರ ಅಲ್ಲೇ ಒಂದು ವಾಸವಾಗಿರೋದಕ್ಕೆ ಒಂದು ರೀತಿಯಾದ ತರಬೇತಿ ಪಡೆದು ಬರೀ ಜೇನುತುಪ್ಪವನ್ನು ಮಾತ್ರ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಇದಲ್ದಲೆ ಕೋಲು ಜೇನು ಅಂತ ಹೇಳಿದೆ. ಕಳ್ಳಿಗಳು ಸಾಲುಗಳಲ್ಲಿ ಚಿಕ್ಕವಾದ ಗೂಡನ್ನು ನಿರ್ಮಾಣ ಮಾಡಿರ್ತದೆ. ಅಂದರೆ ಒಂದು ಜೇನು ಹೇರಿ ಅಂತ ಕರಿತೀವಲ್ಲ, ಒಂದೇ ಒಂದು ಏರಿನಲ್ಲಿ ಸುಮಾರು 500-1,000-3,000 ಹುಳುಗಳು ಮಾತ್ರ ಇರುತ್ತೆ. ಇದನ್ನು ನಾವು ಸಾಕಾಣಿಕೆ ಮಾಡಲು ಯೋಗ್ಯವಾಗಿಲ್ಲ. ಏನಕ್ಕೆ ಯೋಗ್ಯವಾಗಿಲ್ಲ ಅಂತಂದರೆ ಇದು ತುಂಬ ವಲಸೆ ಹೋಗುವ ಸ್ವಭಾವ ಜಾಸ್ತಿ, ಆದ್ದರಿಂದ ಇದು ಸಾಕಾಣಿಕೆ ಮಾಡಲು ಯೋಗ್ಯವಾಗಿಲ್ಲ. ಸಾಕಾಣಿಕೆ ಮಾಡಲು ಯೋಗ್ಯವಾಗಿರುವ ಜೇನು ಅಂದರೆ ಒಂದು ತುಡುವೆ ಜೇನು, ಇನ್ನೊಂದು ಮೆಲ್ಲಿಫೆರಾ ಜೇನು. ಈ ಮೆಲ್ಲಿಫೆರಾ ಜೇನು ಅಥವಾ ಯುರೋಪಿಯನ್ ಜೇನು ಅಂತ ಕರೀತಾರೆ. ಇದನ್ನು ನಮ್ಮ ಭಾರತ ದೇಶಕ್ಕೆ 1965 ಪರಿಚಯ ಮಾಡಿದರು. ಈ ಎರಡೂ ನೊಣಗಳು ಹಾವ ಭಾವ ಅಂತ ಏನು ಕರಿತೀವೋ ಹವ್ಯಾಸಗಳು ಎಲ್ಲ ಸಿಮಿಲರ್ ಆಗಿರುತ್ತವೆ. ಹೆಜ್ಜೇನಾಗಲಿ ಅಥವಾ ಕೋಲು ಜೇನಾಗಲಿ ಒಂದೇ ಒಂದು ಏರಿಯನ್ನು ನಿರ್ಮಾಣ ಮಾಡುತ್ತದೆ. ಆದರೆ ಈ ತುಡುವೆ ಜೇನು ಅಥವಾ ಮೆಲ್ಲಿಫೆರಾ ಜೇನುಗಳು ಒಂದ್ರ ಪಕ್ಕ ಒಂದು ಸುಮಾರು 8 ಏರಿಗಳನ್ನು ನಿರ್ಮಾಣ ಮಾಡ್ತವೆ. ಚುಚ್ಚುವ ಸ್ವಭಾವ ಕಮ್ಮಿ ಮತ್ತು ಇವು ಪೆಟ್ಟಿಗೆಯಲ್ಲಿಟ್ಟು ಸಾಕಲು ಯೋಗ್ಯವಾದ ತಳಿಗಳು. ಆದ್ದರಿಂದ ಈ ಎರಡು ತಳಿಗಳನ್ನು ನಾವು ಪೆಟ್ಟಿಗೆಯಲ್ಲಿಟ್ಟು ಸಾಕ್ಬೋದು. ಇದಲ್ದಲೇ ಈ ಪ್ರಭೇದಗಳು, ಈ ಯಾವುದೇ ರೀತಿಯ ಜಾತಿ ಹುಳು ಆಗಲಿ, ಕುಟುಂಬದಲ್ಲಿ 3 ಜಾತಿಯ ಹುಳುಗಳಿರುತ್ತವೆ. ಒಂದು ರಾಣಿ ಹುಳು, ಇನ್ನೊಂದು ಗಂಡು ನೊಣ, ಇನ್ನೊಂದು ಕೆಲಸಗಾರ್ತಿ ನೊಣ. ಗಂಡು ನೊಣ ಕುಟುಂಬದಲ್ಲಿ ಒಂದೇ ಒಂದು ಇರುತ್ತೆ, ಅಂದರೆ ಸಿಂಗಲ್. ಜೇನುಗೂಡಿನಲ್ಲಿ ಸುಮಾರು 20,000-60,000 ಸಂಖ್ಯೆಯಷ್ಟು ಜೇನು ನೊಣಗಳಿರ್ತವೆ. ಅದರಲ್ಲಿ ಒಂದೇ ಒಂದು ರಾಣಿ ನೊಣ ಮಾತ್ರ ಇರುತ್ತದೆ. ಮಿಕ್ಕಿರ್ತಕ್ಕಂಥ ನೊಣಗಳೆಲ್ಲ ಕೆಲಸಗಾರ್ತಿ ನೊಣಗಳು. ಗಂಡು ನೊಣಗಳು ಯಾವಾಗಲೂ ಗೂಡಿನಲ್ಲಿ ಇರುವುದಿಲ್ಲ. ಕುಟುಂಬ ಪಾಲಾಗಬೇಕಾದ್ರೆ ಅಥವಾ ಹೊಸ ರಾಣಿ ಕಣ ಉತ್ಪತ್ತಿ ಆಗ್ತಿದೆ ಅನ್ನ ಸಂದರ್ಭದಲ್ಲಿ ಹೊಸ ರಾಣಿ ಜೊತೆ ಸಂಭೋಗ ಹೊಂದಲಿಕ್ಕೆ ಮಾತ್ರ ಗಂಡು ನೊಣಗಳು ಆ ಸಮಯದಲ್ಲಿ ಮಾತ್ರ ಕಂಡು ಬರ್ತವೆ ಗೂಡಿನಲ್ಲಿ ಕೆಲಸಗಾರ್ತಿ ನೊಣಗಳು. ಇವು ಗೂಡಿನಲ್ಲಿರುವ ಪ್ರತಿಯೊಂದು ಕೆಲಸಗಳನ್ನು ಈ ಹುಳುಗಳನ್ನೇ ಮಾಡ್ತವೆ. ಏರಿ ಕಟ್ಟೋದಾಗಲಿ, ಜೇನುಮೇಣ ತಯಾರಿಸೋದಾಗಲಿ, ಮೊಟ್ಟೆ ಮರಿಗ ಪಾಲನೆ ಮಾಡೋದು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ 9632-3010-30. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಸೈಕ್ಲೋನ್ ಅಂದರೆ ಚಂಡಮಾರುತದ ಮುನ್ಸೂಚನೆಯನ್ನು ಮೊದಲೇ ತಿಳಿದುಕೊಳ್ಳಬಹುದು. ಭಾರತ ಸರ್ಕಾರವು ಈಗ ಸಾಮಾಜಿಕ ಜಾಲತಾಣಗಳ ಸಹಿತ ವಿವಿಧ ಮಾಧ್ಯಮಗಳಲ್ಲಿ ಸಮಯಕ್ಕೆ ಸರಿಯಾಗಿ ಇದರ ಮುನ್ಸೂಚನೆಯನ್ನು ನೀಡುತ್ತಿದೆ. ನೀವೆಲ್ಲ ಇದರ ಬಗ್ಗೆ ಗಮನ ಹರಿಸುವುದು ಮುಖ್ಯ. ಚಂಡಮಾರುತದ ಸಮಯದಲ್ಲಿ ರೇಡಿಯೋ ಕೇಳುವುದರಿಂದ, ಟಿವಿ ನೋಡುವುದರಿಂದ, ಸುದ್ದಿ ಸಮಾಚಾರಗಳನ್ನು ಓದುವುದರಿಂದ ನೀವು ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನ ಬಹಳಷ್ಟು ಜನರ ಜೀವ ಉಳಿಸಬಹುದು. ಚಂಡಮಾರುತದ ಸೂಚನೆ SMS ಮುಖಾಂತರವೂ ನೀಡಲಾಗುತ್ತದೆ. ಆದ್ದರಿಂದ ನಿಮ್ಮ ಮೊಬೈಲ್ ಫೋನ್ಗಳನ್ನು ಯಾವಾಗಲೂ ಚಾರ್ಜ್ ಮಾಡಿ ಇಟ್ಟುಕೊಳ್ಳಿ. ಕೇವಲ ಅಧಿಕೃತ ಮುನ್ಸೂಚನೆಯ ಕಡೆಗೆ ಮಾತ್ರ ಗಮನ ಹರಿಸಿ. ಊಹಾಪೋಹಗಳಿಗೆ ಬೆಲೆ ಕೊಡಬೇಡಿ. ಚಂಡಮಾರುತದಿಂದ ಪಾರಾಗಬಹುದು. ಪೂರ್ವ ಸಿದ್ಧತೆಯಲ್ಲಿದೆ ಬುದ್ಧಿವಂತಿಕೆ. ಭಾರತ ಸರ್ಕಾರದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಜನಹಿತಕ್ಕಾಗಿ ಜಾರಿ. ಇನ್ನು ಮುಂದೆ ಕೇಳಿ ಸಮಗ್ರ ಕೃಷಿ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ರೇಣುಕಾಪುರ ಗ್ರಾಮದ ಪ್ರಗತಿಪರ ಕೃಷಿಕ RS ಅಮರೇಶ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ರೇಣುಕಾಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ RS ಅಮರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಸಮಗ್ರ ಕೃಷಿ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಾರೆ. ಅಮರೇಶ್ ಅವರು, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ಅಮರೇಶ್ ಅವರು, ಈ ಕೃಷಿ ಬದುಕಿಗೆ ಬಂದಾಗ ಎಷ್ಟು ವರ್ಷ ಆಯ್ತು ಸರ್? ಸುಮಾರು ಒಂದು 25 ವರ್ಷಗಳಿಂದ ನಾನು ಕೃಷಿನೇ ಮಾಡ್ತಾ ಇದ್ದೀನಿ ಸರ್. ಯಾಕೆ ಈ ಕೃಷಿ ಬದುಕಿಗೆ ಬರ್ಬೇಕನ್ನಿಸ್ತು ಸರ್? ಮೊದಲು ನಾನು ನಮ್ಮ ತಂದೆಯವರು ವ್ಯಾಸಂಗಕ್ಕೆ ಕಳಿಸಿದ್ರು. ನಂದು PUC ಲೆವೆಲ್ವರೆಗೂ ವಿದ್ಯಾಭ್ಯಾಸ ಆಯಿತು. ಅಲ್ಲಿಂದ ಸಾಕಷ್ಟು ನಮ್ಮದೆ ಕೃಷಿಯಲ್ಲೇ ಅನುಭವ. ನಮ್ಮ ತಂದೆಯವರಿಗೆ, ನಮ್ಮ ತಾತವರು ಸಾಂಪ್ರದಾಯಿಕವಾಗಿ ಕೃಷಿ ಮಾಡ್ತಾಯಿದ್ರು. ಏನಾಯಿತು, ಆಗ ಯಥೇಚ್ಛವಾಗಿ ಕೂಲಿ ಆಳುಗಳು ಸಿಗ್ತಾ ಇದ್ರು, ಮತ್ತೆ ಮಾಡ್ಲಿಕ್ಕೆ ಸಾಕಷ್ಟೊಂದು ಕೆಲಸ ಇತ್ತು, ನೀರಿತ್ತು, ಭೂಮಿ ಇತ್ತು. ಉದ್ಯೋಗಕ್ಕೆ ಇನ್ನೇನಪ್ಪ, ನೀನು ಓದಿ ಬೇರೆ ಉದ್ಯೋಗ ಏನೇ ಮಾಡ್ತೀಯ, ಇಲ್ಲೇ ನಮ್ಮದು ಜಮೀನು ಇದೆ ಸಾಕಷ್ಟು ಅಂತಂದು ಹೇಳಿಬಿಟ್ಟು ನಮ್ಮ ತಂದೆಯವರು ವಿದ್ಯಾಭ್ಯಾಸಕ್ಕೆ ಆಸಕ್ತಿ ತೋರಿಸಲಿಲ್ಲ. ಹಾಗಾಗಿ ಅವರ ಆಸೆಯಂತೆ ನಾನು ಇಲ್ಲಿ ಬರಬೇಕಾಯ್ತು ಸರ್, ಕೃಷಿ ಕಾಯಕದಲ್ಲಿ ತೊಡಗಬೇಕಾಯ್ತು. ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ ಸರ್? ನಾನು ಶಾಲೆ ಬಿಟ್ಟು ದಿನಗಳಲ್ಲಿ ತುಂಬ ಸಂತೋಷದಾಯಕವಾಗಿತ್ತು ಸರ್ ಕೃಷಿ. ಯಾಕಪ್ಪ ಅಂತಂದರೆ ನಮಗೆ ಆ ದಿನಮಾನಗಳಲ್ಲಿ ನಾಗರಿಕ ಸಂಪರ್ಕ ಜಾಸ್ತಿ ಇರಲಿಲ್ಲ ಸರ್, ನಗರೀಕರಣದ ಸಂಪರ್ಕ ಜಾಸ್ತಿ ಇರಲಿಲ್ಲ. ನಮ್ಮ ತಂದೆಯವರು ಯಾವತ್ತೂ ಒಂದು ತಿಂಗಳಿಗೆ ಒಂದು ಸಾರಿ ಎರಡು ಸಾರಿ ಹೋಗಿ ಒಂದು ಸಾರಿ ಸಂತೆ ಮಾಡ್ಕೊಂಬಂದ್ಬಿಟ್ರೆ ಮಿಕ್ಕ ಉಳಿದವರು ನಾನು ಮತ್ತು ನಮ್ಮ ಅಣ್ಣವರು ಮತ್ತು ನಮ್ಮ ತಾಯಿಯವರು ಹೊಲದ ಕೆಲಸ ತೋಟದ ಕೆಲಸ ಎಲ್ಲ ನಿರ್ವಹಣೆ ಮಾಡ್ತಿದ್ವಿ. ಹಾಗಾಗಿ ಯಥೇಚ್ಛವಾಗಿ ಆಳು ಕಾಳುಗಳು ಸಿಗ್ತಿದ್ರು. ಮತ್ತು ನಮ್ಮ ಸುಮಾರು ಒಂದು 10-12 ಆಕಳುಗಳಿದ್ವು ಸರ್, ನಾಟಿ ಹಸುಗಳು, ಮತ್ತು ಒಂದು 3-4 ಎಮ್ಮೆಗಳಿದ್ದವು, ಮತ್ತು ಸಾಕಷ್ಟು ಮೇವು ಬಣವೆ ಬಣವೆಗಳು ಮೇವಿದ್ದು ಸರ್. ಆ ಕಾಲದಲ್ಲಿ ನಾವು ಏನು ಮಾಡ್ತಿದ್ವಿ ಅಂತಂದರೆ ಜಾಸ್ತಿ ನಾವು ಬೆಳೀತಿದ್ದು ರಾಗಿ ಮತ್ತು ಭತ್ತ ಸರ್. ನಮ್ಮಪ್ಪ ನಾವು ಜೊತೆಗೆ ವ್ಯವಸಾಯ ಮಾಡಿದಾಗ ರಾಗಿ ಮತ್ತು ಭತ್ತನ ಜಾಸ್ತಿ ಬೆಳೀತಿದ್ವಿ. ಮತ್ತು ವಾಣಿಜ್ಯ ಬೆಳೆಯಾಗಿ ಶೇಂಗಾ ಈರುಳ್ಳಿ ಬೆಳೀತಿದ್ವಿ. ಹಾಗಾಗಿ ಬಿಟ್ಟು ಏನಾಗಿತ್ತು ಅಂದರೆ ಎಲ್ಲನೂ ಮನೆಯಲ್ಲೇ ಬೆಳ್ಕೊಳ್ತಿದ್ವಿ. ತರಕಾರಿ ಇತ್ತು, ಮತ್ತು ಮನೆಯಲ್ಲಿ ಹಾಲು ಮೊಸರು ಇತ್ತು, ತಿನ್ನಲಿಕ್ಕೆ ರಾಗಿ ಅಕ್ಕಿ ಸಾಕಷ್ಟು ಇತ್ತು. ಮತ್ತು ಸುಮಾರು ಒಂದು 25-30 ಜನ ಆಳು ಕಾಳುಗಳು ಬಂದರೆ ಅವ್ರಿಗೆಲ್ಲ ಮನೆಯಲ್ಲೇ ಅಡುಗೆ ಮಾಡಿ ಹಾಕತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಮನೆಯಲ್ಲೇ ಅದೇ ಥರ ಮಾಡ್ತಾಯಿದ್ರು. ಹಾಗಾಗಿ ಒಂದು ಸಂತೃಪ್ತಿ ಜೀವನ ಇತ್ತು ಸರ್, ನಮಗೇನು ತೊಂದರೆ ಆಗಿರಲಿಲ್ಲ. ಮನೆಯಲ್ಲಿ ದವಸ ಧಾನ್ಯಗಳು, ಬಣವೆಯಲ್ಲಿ ಹುಲ್ಲು, ಮನೆ ಮುಂದೆ ದನಕರುಗಳು, ಹೀಗಾಗಿಬಿಟ್ಟು ಒಂದು ಸಂತೃಪ್ತಿ ಜೀವನ ನಮ್ಮಲ್ಲಿ ಇತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಹಾಗಿದ್ರೆ ಈಗ ಜಮೀನು ಎಷ್ಟು ಎಕರೆ ಇದೆ ನಿಮ್ಮದು? ಸರ್, ಮೊದಲು ನಾವು ಜಾಯಿಂಟ್ ಫ್ಯಾಮಿಲಿ ಇದ್ವಿ, ನಾನು, ನಮ್ಮ ಅಣ್ಣವರು, ಮತ್ತು ನಮ್ಮ ತಂದೆ ತಾಯಿ, ನಮ್ಮ ಅತ್ತೆಯವರು, ಎಲ್ಲ ಒಂದು 9 ಜನದ ಕುಟುಂಬ ಇತ್ತು. ಮತ್ತು ಈಗ ಸುಮಾರು ಒಂದು 15 ವರ್ಷ ಆಯಿತು ನಾವು ಡಿವೈಡ್ ಆಗಿ ಬೇರೆ ಆಗಿ. ಮತ್ತು ನಾವು ವಿಭಾಗ ಮಾಡ್ಕೊಂಡ್ಬಿಟ್ಟು ನನಗೆ ಸುಮಾರು ಒಂದು 12.5 ಎಕರೆ ಜಮೀನು ಇದೆ ಸರ್. ನೀರಾವರಿನ ಖುಷ್ಕಿ ಜಮೀನು ಸರ್? ಒಂದು 2 ಎಕರೆ ನೀರಾವರಿ ಇದೆ, ಒಂದು 10 ಎಕರೆ ಖುಷ್ಕಿ ಜಮೀನು ಇದೆ ಸರ್. ಖುಷ್ಕಿ ಜಮೀನಲ್ಲಿ ಏನೇನು ಬೆಳೆಗಳು ಬೆಳೀತೀರಾ ಸರ್? ಖುಷ್ಕಿ ಜಮೀನಿನಲ್ಲಿ ನಾನು ಬೇರೆಯಾದ ನಂತರ ಸುಮಾರು ಒಂದು 4-5 ವರ್ಷಗಳ ಕಾಲ ಶೇಂಗಾ ಬೆಳೆಯನ್ನೇ ಮಾಡಿದೆ ಸರ್. ಮಧ್ಯ ಅಕ್ಕಡೆಯಾಗಿ ನಾನು ತೊಗರಿ ಬೆಳೆಯನ್ನು ಮಾಡ್ತಾ ಇದ್ದೆ ಸರ್. ನಾನು ಸಾಮಾನ್ಯವಾಗಿ ಬೇರೆಯಾದ ಒಂದು 5 ವರ್ಷಗಳು ಮಾತ್ರ ಖುಷ್ಕಿಯಲ್ಲಿ ಬೇಸಾಯ ಮಾಡಿದೆ. ತದನಂತರ ಅಲ್ಲಿ ಲಾಭಾಂಶ ಕಡಿಮೆ ಆಯಿತು ಸರ್, ಮಳೆಯ ಒಂದು ವೈಪರೀತ್ಯದಿಂದ ಲಾಭಾಂಶ ಕಡಿಮೆ ಆದ ಕಾರಣ ನಾನೇನು ಮಾಡಿದೆ ಅಂತಂದರೆ, ಇದು ಯಾಕೋ ನನಗೆ ಕೈ ಕಚ್ಚುತ್ತೆ ಅಂತಕ್ಕಂಥ ಒಂದು ಮನೋಭಾವದಿಂದ ನಾನೇನು ಮಾಡಿದೆ, ಖುಷ್ಕಿಯನ್ನು ನಾನು ಬೇರೆಯವರಿಗೆ ಗುತ್ತಿಗೆ ಕೊಟ್ಬಿಟ್ಟು ಬರೀ ನೀರಾವರಿಯಲ್ಲೇ ನಾನು ವ್ಯವಸಾಯ ಮಾಡಲಿಕ್ಕೆ ಆರಂಭ ಮಾಡಿದೆ ಸರ್. ಹಾಗಿದ್ರೆ ಈಗ ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳೀತಾ ಇದ್ರ ಸರ್? ನಾನು ಮೊದಲು ನೀರಾವರಿಯಲ್ಲಿ ನಾನು ಬೆಳೆ ಮಾಡಿದ್ದಂದರೆ, ನಮ್ಮದು 2 ಎಕರೆಯಲ್ಲಿ ನಾನು ಮೊದಲು ಭತ್ತ ಮಾಡಿದೆ ಸರ್. ಭತ್ತ ಮಾಡಿದಾಗ ಏನಾಯಿತು, ಭಾಳ ಚೆನ್ನಾಗಿ ಇಳುವರಿ ಬಂತು ಸರ್. ಯಾಕಪ್ಪ ಅಂತಂದರೆ ನಾನು ಏನು ಮಾಡಿದೆ, ಸಾಕಷ್ಟು ಸಗಣಿ ಗೊಬ್ಬರ ಇತ್ತು, ಮತ್ತು ಗದ್ದೆಯ ಸುತ್ತೂರ ನಮ್ಮ ಜಮೀನು ಸುತ್ತೂರ ಏನಿತ್ತು ಅಂತಂದರೆ ಗ್ಲಿರ್ಸಿಡಿ ಗಿಡ ಮತ್ತು ವಂಗೆ ಗಿಡ ಇತ್ತು. ಮತ್ತು ಅದರ ಕೆಳಗಡೆ ಬಿದ್ದಿದ್ದೆಲ್ಲ ತರಗಲೆಲ್ಲ ಹಾಕ್ಬಿಟ್ಟು ನಾವು ವ್ಯವಸಾಯ ಮಾಡಿ ಹಸಿ ಸರ್ಬನ್ನು ಹಾಕ್ತಾ ಇದ್ವಿ ಸರ್. ಹಂಗಾಗಿ ಇಳುವರಿ ಚೆನ್ನಾಗಿ ಬಂತು. ಇಳುವರಿ ಚೆನ್ನಾಗಿ ಬಂದು ಭತ್ತ ಒಳ್ಳೆ ಚೆನ್ನಾಗಾಯಿತು ಸರ್. ಒಂದು 3-4 ಫಸಲು ಭಾಳ ಚೆನ್ನಾಗಿ ಭತ್ತ ಆಯಿತು. ಹಾಗಾಗಿ ಭತ್ತದ ಕೃಷಿಯನ್ನೇ ನಾನು ಮಾಡಿದೆ ಸರ್. ಮತ್ತೆ ಭತ್ತ ಆದ ನಂತರ ಈಗ ಮತ್ತೆ ಬೇರೆ ಬೇರೆ ಏನು ಬೆಳೆಗಳು ಬೆಳೀತಾ ಇದ್ರಿ ಸರ್? ನಾನು ಒಂದು ಏನಾಯ್ತು ಅಂತಂದ್ರೆ, ಈ ಭತ್ತದ ಫಸಲು ಇಳುವರಿ ಬಂದಾಗಿ ಕೂಡ ಅವತ್ತಿನ ಮಾರ್ಕೆಟ್ ದರದಲ್ಲಿ ನನಗೆ ಬಹಳ ಕಡಿಮೆ, ಆ 1 ಕ್ವಿಂಟಲ್ ದರ 620-630 ದರ ಸಿಕ್ತು ಸರ್ ನನಗೆ. ಅದು ಸುಮಾರು ನಾನು ಅದನ್ನ ನಾನು ಡಿವೈಡ್ ಮಾಡ್ಕೊಂತ ಹೋದೆ ಸರ್. ಏನ್ ಮಾಡಿದೆ ಅಂತಂದ್ರೆ, ನಾನು 6 ತಿಂಗಳು ಶ್ರಮ ಪಟ್ಟಿದ್ದಕ್ಕೆ ಈ ಲಾಭಾಂಶ ಎಷ್ಟು ಬಂತು ಅಂತಂದು ಹೇಳ್ಬಿಟ್ಟು ನಾನು ಕ್ಯಾಲ್ಕುಲೇಷನ್ ಆಗ್ತಾ ಹೋದೆ. ಅಲ್ಲಿ ಏನಾಯ್ತು ಸರ್, ನನಗೆ ಅಷ್ಟು ಬೆಳೆ ಬೆಳೆದ್ರು ಕೂಡ ನನಗೆ ಪ್ರತಿದಿನಕ್ಕೆ 100 ರೂಪಾಯಿ ಕೂಡ ಕೂಲಿ ಬೀಳ್ತಕ್ಕಂಥ ವ್ಯವಸ್ಥೆ ನನಗೆ ಅದು ಲಭ್ಯ ಆಗಲಿಲ್ಲ. ಹಾಗಾಗಿಬಿಟ್ಟು ನಾನು ಯೋಚನೆ ಮಾಡಿದೆ, ಇದೇನು ಇಷ್ಟು ನಾನು ಬೇರೆ ಇವತ್ತು ಒಂದು ಅವತ್ತಿನ ದಿನಮಾನಗಳಲ್ಲಿ ಒಂದು 250 ರೂಪಾಯಿ ಕೂಲಿ ಇತ್ತು, ನಂದೇನು ಈ ಥರ ಪರಿಸ್ಥಿತಿ ಎಲ್ಲ ಆಯಿತು ಅಂತಂದು ಹೇಳಿಬಿಟ್ಟು ಇದನ್ನು ಭತ್ತದ ಕೃಷಿ ಲಾಭದಾಯಕ ಅಲ್ಲ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು ಸರ್. ಆಗ ಏನು ಮಾಡಬೇಕು ಅಂತಂದು ಹೇಳಿಬಿಟ್ಟು ನಾನು ಅವಾಗಲೇ ನಮ್ಮೂರಿನಲ್ಲಿ ಡೈರಿ ಓಪನ್ ಆಯ್ತು ಸರ್. ಆಗ ನಾನು ಪ್ರಥಮದಲ್ಲಿ ಒಂದು ಹಸು ಕಟ್ಟಿದೆ. ಆ ಹಸುನಲ್ಲಿ ನೋಡ್ಕೊಂಡಾಗ ನನಗೆ ಅಲ್ಲಿ ಒಂದು 8 ಲೀಟ್ರ್ವರೆಗೂ ಪ್ರತಿ ಒಂದು ಟೈಮ್ಗೆ ಒಂದು 8 ಲೀಟ್ರ್ನಷ್ಟು ಹಾಲು ಕರೀತು. ಹಸು 16 ಲೀಟ್ರ್ ಬಂತು. ಅವತ್ತಿನ ದರ ಒಂದು 21 ರೂಪಾಯಿ ರೇಟ್ ಸಿಕ್ತು ಸರ್. ಆಗ ಒಂದು 8,000 ರೂಪಾಯಿ ನನಗೆ ಲಾಭಾಂಶ ಆಯಿತು. ಹಂಗೆ ಲೆಕ್ಕ ಕಂಡ್ರೆ 12×8=96 ಆಯಿತು. 96,000 ರೂಪಾಯಿ ನನಗೆ ವರ್ಷಕ್ಕಾಯಿತು. ಬೇಡ ಅಂತಂದ್ರೂ ಕೂಡ ಒಂದು 70,000 ರೂಪಾಯಿನೂ ಲಾಭಾಂಶ ಬಂತು ಸರ್ ನನಗೆ. ಅದಕ್ಕಾಗ್ಬಿಟ್ಟು ಇದು ಭತ್ತದ ಬೆಳೆಗಿನ ಇದು ಅನುಕೂಲ ಅಂತಂದು ಹೇಳಿಬಿಟ್ಟು ನಾನು ಹಸು ಸಾಕಾಣಿಕೆ ಪ್ರಾರಂಭ ಮಾಡಿದೆ ಸರ್. ಈಗ ಹೈನುಗಾರಿಕೆ ಲಾಭ ತಂದು ಕೊಡುತ್ತಾ ಸರ್, ಈ ಬೇರೆ ಬೆಳೆಗಳಿಗೆ ಹೋಲಿಸಿದ್ರೆ ರಾಗಿ ಭತ್ತ ಇವಕ್ಕೆ ಹೋಲಿಸ್ಕೊಂಡಾಗ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗಿದೆ ಅಂದರೆ ಭತ್ತದ ಈ ಒಂದು ಇಳುವರಿ ಕೂಡ ಕಡಿಮೆ ಆಗ್ತಾ ಹೋಗಿದೆ ಸರ್. ಭೂಮಿಯಲ್ಲಿ ಜಾಸ್ತಿ ಶಕ್ತಿ ಇಲ್ಲದ ಕಾರಣ ಪದೇ ಪದೇ ಭತ್ತ ಮಾಡೋದ್ರಿಂದ ಏನಾಗಿದೆ, ಇಳುವರಿ ಕುಂಠಿತ ಆಗಿದೆ. ಇಳುವರಿ ಕುಂಠಿತ ಆಗಿರೋದ್ರಿಂದ ಮತ್ತೆ ಕೂಲಿ ದರ, ಈ ಲೇಬರ್ ಚಾರ್ಜ್ ಅಂತೀವಲ್ಲ ಸರ್, ಹಂಗೆ ಕೂಲಿ ಆಳುಗಳ ಸಮಸ್ಯೆನೂ ಮತ್ತೆ ಅದರ ಒಂದು ದರಗಳು ಹೆಚ್ಚಾಯಿತು. ಹಂಗಾಗಿ ಮಾರ್ಕೆಟಿನ ಇವತ್ತಿನ ಪರಿಸ್ಥಿತಿಗೆ ಹೋಲಿಸ್ಕೊಂಡ್ರೆ ಅವತ್ತು 50 ರೂಪಾಯಿಗೆ ಒಂದು ಆಳು ಸಿಕ್ತಿತ್ತು ಸರ್ ಕೂಲಿ ಆಳು. ಇವತ್ತು 250 ರೂಪಾಯಿ 300 ರೂಪಾಯಿ ಆದ್ರೂ ಒಂದು ಆಳು ಸಿಗಲ್ಲ, ಅಂದ್ರೆ ಹೆಣ್ಣಾಳು. ಗಂಡಾಳಿಗೆ ಒಂದು 500 ರೂಪಾಯಿ ಕೂಲಿ ಇದೆ ಸರ್ ಇವತ್ತು. ಹಾಗಾಗಿ ಬಿಟ್ಟು ಭಾಳ ಖರ್ಚು ಮತ್ತೆ ಔಷಧಿ ಖರ್ಚು, ಗೊಬ್ಬರದ ಖರ್ಚು ಇದೆಲ್ಲ ಜಾಸ್ತಿ ಆಗಿರೋದ್ರಿಂದ ಇವತ್ತಿನ ದಿವಸ ಏನು ಉಳಿಯಲ್ಲ ಸರ್ ಭತ್ತದ. ಹಾಗಾಗಿ ಬಿಟ್ಟು ನಾನೇನ್ ಮಾಡಿದೆ, ಮತ್ತೆ 2 ಹಸು ತಗೊಂಬಂದೆ ಸರ್. ಇದನ್ನೇ ನಾನು ಮಾಡ್ಬಿಟ್ರೆ ಚೆನ್ನಾಗಿ ಅಂತಂದು ಹೇಳ್ಬಿಟ್ಟು ಹಸುಗಳು ತಗೊಂಬಂದು ಹೈನುಗಾರಿಕೆ ಮಾಡಲಿಕ್ಕೆ ನಾನು ಶುರು ಮಾಡಿದೆ. ಆ ನಂತರ ಸ್ವಲ್ಪ ಕಮರ್ಷಿಯಲ್ ಆಗಿ ನಾನು ಯೋಚನೆ ಮಾಡಿಬಿಟ್ಟು ಆ ಕಡೆ ನಮ್ಮ ಚಿಕ್ಕಪ್ಪವರು ಒಬ್ರು ಎಲೆ ಬಳ್ಳಿ ಹಾಕಿದ್ರು ಸರ್, ಅದನ್ನು ಮಾಡೋಣ ಅಂತಂದು ಹೇಳ್ಬಿಟ್ಟು ನಾನು ಎಲೆ ಬಳ್ಳಿ ಮತ್ತು ಹಸುಗಳು ಸ್ವಲ್ಪ ಒಂದು 1/2 ಎಕರೆಗೆ ಹಸಿ ಮೇವು ಹಾಕೊಂಡ್ಬಿಟ್ಟು ಅದನ್ನು ಮಾಡಲಿಕ್ಕೆ ನಾನು ಶುರು ಮಾಡಿದೆ ಸರ್. ಅಂದರೆ ಈಗ ಹಸುಗಳು ಅಂದರೆ ನಾಟಿ ಹಸುಗಳು ಸಾಕಾಣಿಕೆ ಮಾಡಿದ್ರೆ ಮಿಶ್ರತಳಿ ಹಸುಗಳು ಸಾಕಾಣಿಕೆ ಮಾಡಿದ್ರೆ? ಇಲ್ಲ ಸರ್, ಮಿಶ್ರತಳಿ ಹಸುಗಳು, ಮಿಶ್ರತಳಿ ಹಸುಗಳು ಮಾಡಿದೆ. ಹಾಗಾಗಿಬಿಟ್ಟು ನನಗೆ ಒಂದು ತಿಂಗಳಿಗೆ ಒಂದು 12,000 ರಿಂದ 20,000 ವರೆಗೂ ನಾನು ಇದು ಪೇಮೆಂಟ್ ಮಾಡಿದ್ದೀನಿ ಸರ್. ಆ ನಂತರ ಎಲೆಬಳ್ಳಿಯಿಂದ ನಾನು ಸುಮಾರು ಒಂದು ಅದು ಒಂದು 3,000 ರಿಂದ ಒಂದು ತಿಂಗಳಿಗೆ 30,000 ವರೆಗೂ ನನಗೆ ಆದಾಯ ತಂದು ಸರ್. ಮತ್ತು ಅದೇ ರೀತಿಯಾಗಿ ನಾನು ಮುಂದುವರೆದು ಏನು ಮಾಡಿದೆ ಸರ್, ಸ್ವಲ್ಪ ಹೂವಿನ ಬೆಳೆ ಹಾಕಿದೆ, ಸುಗಂಧರಾಜ ಹೂವಿನ ಬೆಳೆ, ಅದು ನನಗೆ ಚೆನ್ನಾಗಿ ಲಾಭ ತಂದು ಕೊಡು ಸರ್. ಒಟ್ಟು ನಂದು 2 ಎಕರೆಗೆ ಒಂದು ಸ್ವಲ್ಪ ಕಡಿಮೆ ಬರುತ್ತೆ ಸರ್. ಆ ಒಂದು 2 ಎಕರೆ ಇದು ಜಮೀನು ನನಗೆ ಪ್ರತಿ ತಿಂಗಳು 30 ರಿಂದ 45,000 ರೂಪಾಯಿವರೆಗೂ ಆದಾಯ ನಾನು ಮಾಡಿದೆ ಸರ್. ಅಂದರೆ ಲೇಬರ್ ಖರ್ಚು ಇಲ್ಲ ಸರ್, ಏನೋ ಅವಶ್ಯಕತೆ ಇದ್ದಾಗ ಮಾತ್ರ ನಾನು ಕೂಲಿ ಆಳುಗಳನ್ನ ಇಟ್ಕೊಂಡು ಬಿಟ್ಟು ಸ್ವಂತ ನಾನು ಶ್ರಮ ಪಟ್ಟು ಮಾಡೋದ್ರಿಂದ ನನಗೆ ಸಾಕಷ್ಟು ಆರ್ಥಿಕ ಅಭಿವೃದ್ಧಿ ಆಯಿತು. ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನನಗೆ ಅನುಕೂಲ ಆಯ್ತು ಸರ್, ಓದಿಸೋದಕ್ಕೆ ತಿಂಗಳ ತಿಂಗಳ ಅವ್ರಿಗೆ ಹಣ ಕಳಿಸಲಿಕ್ಕೆ ಅನುಕೂಲ ಆಯ್ತು ಸರ್. ಈಗ ಮಿಶ್ರತಳಿ ಹಸುಗಳು ಸಾಕಾಣಿಕೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ಒಟ್ಟು ಎಷ್ಟು ಹಸುಗಳಿದ್ದಾವೆ, ಅವನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ? ಸರ್, ನನ್ನ 4 ಹಸುಗಳಿದ್ದವು. 4 ಹಸುಗಳಲ್ಲಿ ನಾನು ಈಗ ಅವಕ್ಕೆ ಹಸಿಮೇವು ಮತ್ತು ಸ್ವಲ್ಪ ನಂದು ಇದೇ ವಾಣಿಜ್ಯ ಬೆಳೆ ಮಾಡೋದ್ರಿಂದ ನಾನು ಈ ಭತ್ತದ ಕೃಷಿ ಮಾಡದೇ ಇಲ್ದಿರೋದ್ರಿಂದ ಮತ್ತು ಬೆದ್ದಲಲ್ಲಿ ಶೇಂಗಾನೂ ಹಾಕಲಿಲ್ಲ. ಹಾಗಾಗಿಬಿಟ್ಟು ಸ್ವಲ್ಪ ಮೇವು ಒಣಮೇವು ಕೊಂಡ್ಕೊಳ್ತಿದ್ದೆ. ಹಾಗಾಗಿಬಿಟ್ಟು ಮತ್ತು ಹಸಿಮೇವು ಮತ್ತು ಒಣಮೇವು ಮತ್ತು ನಮ್ದು ಇಲ್ಲಿ ಸಾಕಷ್ಟು ಗ್ಲಿರ್ಸಿಡಿಯ ಸೊಪ್ಪು ಇದೆ ಸರ್, ಅದನ್ನು ಕೂಡ ಹಿಂಗೆ ಆಕಾಶವಾಣಿಯಲ್ಲಿ ರೈತರು ಒಂದು ಸಂದರ್ಶನ ಕೇಳಿದಾಗ ಗ್ಲಿರ್ಸಿಡಿ ಮೇವು ಕೂಡ ಹಾಕ್ತೀವಿ ಅಂತಕ್ಕಂಥ ಒಂದು ಮಾಹಿತಿ ತಿಳಿದು ಬಂದು ನಾನು ಅದನ್ನು ಕತ್ತರಿಸಿಬಿಟ್ಟು ಹಾಕ್ತಿದ್ದೆ. ಮತ್ತು ಎಲೆಬಳ್ಳಿಯಲ್ಲಿ ಸೆಡೆ ಸೊಪ್ಪು ಅಂತ ಬರುತ್ತೆ ಸರ್, ಆ ಬೂರ್ಗ ಮತ್ತು ಇದು ಇನ್ನೊಂದು ಸರ್, ಅದನ್ನು ನಾನು ಹಾಕಿದಾಗ ಅದನ್ನು ಚೆನ್ನಾಗಿ ತಿಂದು ಹಸುಗಳು ಸಾಕಷ್ಟು ಚೆನ್ನಾಗಿ ಹಾಲು ಕೊಡ್ತಾ ಇದ್ದು. ಮತ್ತು ಡಾಣಿ ಮಿಶ್ರಣ ಬರುತ್ತಲ್ಲ ಸರ್, ಆ ಡೈರಿಯಿಂದ ಕೊಡ್ತಾ ಇದ್ರು, ಅದನ್ನು ಹಾಕ್ತಿದ್ದೆ ಸರ್. ಹಾಗಾಗಿಬಿಟ್ಟು ಚೆನ್ನಾಗಿ ನನಗೆ ಇಳುವರಿ ಬಂತು. ಅದರಿಂದ ನಾನು ಹೈನುಗಾರಿಕೆ ಈ ರಾಗಿ ಭತ್ತ ಮತ್ತು ಬೇರೆ ಇದಕ್ಕಿಂತ ಒಳ್ಳೆ ಲಾಭದಾಯಕ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಅಂದರೆ ನಮ್ಮ ರೈತರು ಈ ಕೃಷಿ ಜೊತೆಗೆ ಈ ಥರ ಯಾವುದಾದ್ರೂ ಒಂದು ಉಪಕಸಬುಗಳು ಅಳವಡಿಸ್ಕೊಂಡಾಗ ಕೃಷಿಯಲ್ಲಿ ಸಾಕಷ್ಟು ಅನುಕೂಲ ಆಗುತ್ತೆ ಅಂತೀರಾ? ಸರ್, ಈ ನನಗೆ ತಿಳಿದ ಮಟ್ಟಿಗೆ ಒಂದೇ ಕೃಷಿ ಮಾಡೋದಕ್ಕಿಂತ ಸಮಗ್ರ ಕೃಷಿ ಭಾಳ ಅನುಕೂಲ ಸರ್. ಈಗ ಏನಾಗುತ್ತೆ, ನಮಗೆ ಜಮೀನಿಗೆ ಸಗಣಿ ಗೊಬ್ಬರ ಆಗುತ್ತೆ ಸರ್. ಈಗ ಎಲೆಬಳ್ಳಿ ಮಾಡಿರೋದ್ರಿಂದ ನನಗೆ 4 ಹಸುಗಳ ಗಂಜಳ ಮತ್ತು ಸಗಣಿ ಈ ಎರಡೂ ಸಿಗೋದ್ರಿಂದ ನನಗೆ ಎಲೆಬಳ್ಳಿಗೆ ಅದನ್ನು ಹಾಕ್ತೀನಿ. ಅದರಿಂದ ಭೂಮಿ ಉತ್ಕೃಷ್ಟವಾಗಿರ್ತದೆ. ಮತ್ತು ನನಗೆ ಏನಾಗುತ್ತೆ ಅಂದರೆ ಸರ್, ನಾನು ಒಂದು ಸಾರಿ ನನ್ನ ಅನುಭವ ಹೇಳ್ಬೇಕಂದ್ರೆ ತಿಂಗಳಿಗೆ ಒಂದು ಸಾರಿ ಎಲೆ ಕೊಯ್ತಿದ್ವಿ ಸರ್. ಪ್ರತಿನಿತ್ಯ ನಾನು ಏನು ಮಾಡ್ತಿದ್ದೆ, ಹಸಿ ಸಗಣಿನ ತಗೊಂಡೋಗ್ಬಿಟ್ಟು ಅದನ್ನು ಹತ್ರ ಇತ್ತು ಸರ್ ನಮ್ಮದು ಜಮೀನು. ಹಂಗಾಗಿಬಿಟ್ಟು ಬೆಳೆ ಬೆಳಗ್ಗೆನೇ ಹಸಿ ಸಗಣಿ ಕೂಡಾಕ್ಬಿಟ್ಟು ನಾನು ನೀರು ಕಟ್ಟೋ ದಿವಸ ಕಾಲುವೆಗಳಲ್ಲಿ ಆ ಸಗಣಿಯನ್ನು ಸ್ವಲ್ಪ ಭಾಗ ಮಾಡಿಬಿಟ್ಟು ಅದನ್ನು ಕಾಲುವೆಗಳಲ್ಲಿ ಹಾಕ್ಬಿಟ್ಟು ಮಳೆ ಬಾಯಿಗೆ ಹಾಕ್ಬಿಟ್ಟು ಎಲ್ಲ ಸಗಣಿ ಕದ್ರ ಮಾಡಿಬಿಟ್ಟು ಹರಿಸ್ತಾ ಇದ್ದೆ ಸರ್. ಅದಕ್ಕೆ ಒಂದೊಂದು ಸಾಲಿಗೆ ಒಂದೊಂದು ಲೀಟ್ರ್ನಷ್ಟು ಗಂಜಲ ಬಿಡ್ತಿದ್ದೆ ಸರ್. ಒಂದು 10 ಲೀಟ್ರ್ ಶೇಖರಣೆ ಮಾಡಿ ಇವತ್ತು ಒಂದು 10 ಲೀಟ್ರ್ ಸಗಣಿ ಒಂದು 10 ಸಾಲಿಗೆ ಬಿಟ್ಟರೆ ಮತ್ತೆ ನೆಕ್ಸ್ಟ್ ಒಂದು 10 ಸಾಲಿಗೆ ನಾಳೆ ಬಿಡ್ತಿದ್ದೆ ಸರ್. ಅದೇ ರೀತಿ ಪ್ರತಿದಿನ ಮಾಡ್ಕೊಂಡು ಬಂದಿದ್ದರಿಂದ ನಮ್ಮದು ಎಲೆ ಫುಲ್ಲು ಸೈಜು ಬಂತು. ಮತ್ತು 30 ದಿನಕ್ಕೆ ಬರ್ತಕ್ಕಂಥ ಎಲೆನ 18 ದಿವಸಕ್ಕೆ ನಾನು ಮತ್ತೆ ಕೊಯ್ಲೆ ಮಾಡಿ ಚೆನ್ನಾಗಿ ಕಾಣಿಸ್ತು ಸರ್ ನನಗೆ. ಅದರಿಂದ ಇದು ನನಗೆ ಒಳ್ಳೆ ಇದು ಸಗಣಿ ಗೊಬ್ಬರ ಮತ್ತು ಗಂಜಳ ಇದು ಮಾಡೋದ್ರಿಂದ ಭಾಳ ಸಾಕಷ್ಟು ಒಳ್ಳೆಯದು ಅಂತ ಅನಿಸ್ಬಿಟ್ಟು ನಾನು ಅದನ್ನೇ ಮಾಡ್ತಾಯಿದ್ದೆ ಸರ್. ಈ ಹೈನುಗಾರಿಕೆ ಜೊತೆಗೆ ವಿಳ್ಯದೆಲೆ ಹಾಕಿದೀವಿ ಅಂತಂದರೆ ಅದು ಎಷ್ಟು ಹಾಕಿದ್ರ ವಿಳ್ಯದೆಲೆ? ಸರ್, ನಮ್ಮದು 1/2 ಎಕರೆಗೂ ಕಡಿಮೆ ಬರುತ್ತೆ ಸರ್. ಈ ಜಾಸ್ತಿ ಮಾಡೋದಕ್ಕೆ ಬೇರೆ ಕಡೆಯಿಂದ ಲೇಬರ್ನ ತರಬೇಕು, ಕೂಲಿ ಆಳುಗಳ ಸಮಸ್ಯೆ. ಈಗ ಏನಾಗುತ್ತಪ್ಪ ಅಂತಂದರೆ ನಾವು ಅವ್ರು ಬರ್ದೇ ಇದ್ದರೆ ನಮ್ಮ ಕೆಲಸ ನಿಂತೋಗುತ್ತೆ. ಅದಕ್ಕೆ ಪ್ರತಿದಿನವೂ ಕೆಲಸ ಮಾಡ್ತಾನೇ ಇರಬೇಕು. ಹಂಗಾಗಿಬಿಟ್ಟು ಅವತ್ತು ಸಿಗಲಿಲ್ಲ ಅಂತಂದರೆ ಅದು ಬಳ್ಳಿ ಕಟ್ಟೋದು ಇರುತ್ತೆ ಸರ್. ಪ್ರತಿ ಇದನ್ನು ಬಳ್ಳಿ ಕಟ್ಟಲೇಬೇಕು. ಕಟ್ಟಬೇಕು. ಆ ಬಳ್ಳಿ ಕಟ್ಟಲಿಲ್ಲ ಅಂತಂದರೆ ಅದು ಬಳ್ಳಿ ಮುರಿದು ಬೀಳತಕ್ಕಂಥ ಸಮಸ್ಯೆ ಆಗುತ್ತೆ. ಅದಾದಾಗ ಏನಾಗುತ್ತೆ, ಎಲೆ ಇಳುವರಿ ಬರಲ್ಲ ಸರ್. ಹಂಗಾಗಿಬಿಟ್ಟು ನಾನು ಮಾಡ್ತಿದ್ದೆ, ನನಗೆ ಆಗಸ್ಟು ಈಗ ಲೇಬರ್ ಬರಲೇ ಇಲ್ಲ ಅಂದರೂ ಕೂಡ ನಾನೇ ಸ್ವಂತವಾಗಿ ಮಾಡ್ಕೋಬಹುದಲ್ಲ ಅಂತಂದು ಹೇಳಿಬಿಟ್ಟು ಸ್ವಲ್ಪನೇ ಹಾಕೊಂಡು, ನನ್ನ ಜಮೀನು ಸ್ವಲ್ಪ ಇರೋದ್ರಿಂದ ಸ್ವಲ್ಪನೇ ಹಾಕೊಂಡು ಮೇಂಟೈನ್ ಮಾಡ್ತಾ ಇದ್ದೀನಿ ಸರ್. ವಿಳ್ಯದೆಲೆ ಕೃಷಿನ ಒಳ್ಳೆ ಲಾಭದಾಯಕ ಅಂತೀರ? ಭಾಳ ಲಾಭದಾಯಕ ಸರ್. ಇಲ್ಲಿ ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪರೊಬ್ರು ಮಾಡಿದ್ದಾರೆ ಸರ್, ಅವ್ರದ್ದು ಒಂದು 4 ಎಕರೆಯಲ್ಲಿ ಎಲೆ ಬಳ್ಳಿ ಇದೆ ಸರ್. ಎಲೆ ಬಳ್ಳಿಯಲ್ಲಿ ಭಾಳ ಇಂಪ್ರೂವ್ಮೆಂಟ್ ಆದ ಸರ್. ಅದನ್ನು ಕಂಡ್ಕೊಂಡೆ ನಾನು ಎಲೆ ಬಳ್ಳಿ ನಾನು ಸ್ವಲ್ಪ ಮಾಡ್ಬೋದಲ್ಲ ಅಂತಂದೇಳಿ ಮಾಡ್ಕೊಂಡು ಬಂದಿದ್ದೀನಿ ಸರ್. ಈಗ ಎಲೆ ಬಳ್ಳಿನ ನಾವು ಬೇರೆ ಬೇರೆ ಬೆಳೆಗಳನ್ನ, ಅಲ್ಪಾವಧಿ ಬೆಳೆಗಳು, ದೀರ್ಘಾವಧಿ ಬೆಳೆಗಳು, ತೋಟಗಾರಿಕೆ ಬೆಳೆಗಳನ್ನೆಲ್ಲ ಸಾಕಷ್ಟು ನಿರ್ವಹಣೆ ಮಾಡಿದಷ್ಟು ಕಷ್ಟ ಆಗುತ್ತಾ ಏನು ಆರಾಮಾಗಿ ಮಾಡ್ಬೋದು ಅಂತೀರ ಸರ್? ನಾನು ನನ್ನ ಅನುಭವದ ಪ್ರಕಾರ ಈಗ ಮನೆಯಲ್ಲಿ ಮಾಡ್ತಕ್ಕಂಥವ್ರಿದ್ರೆ ಅನುಕೂಲ ಸರ್. ಇವತ್ತಿನ ದಿವಸ ಕೃಷಿ ಏನಾಗಿದೆ ಅಂತಂದರೆ ನಾವು ಸ್ವಂತ ಮಾಡಂಗಿರ್ಬೇಕು ಸರ್. ಲೇಬರ್ನ ಇಟ್ಟು ನಾವು ಹಾಲು ಕಾಳುಗಳನ್ನ ನಂಬ್ಕೊಂತೀವಿ ಮಾಡ್ತೀವಿ ಅಂತಂದರೆ ಯಾವುದನ್ನು ಸಾಧ್ಯನೇ ಆಗದಂಥ ಪರಿಸ್ಥಿತಿ ಇವತ್ತು ಬಂದೋಗ್ಬಿಟ್ಟೆ ಸರ್. ಹಂಗಾಗಿಬಿಟ್ಟು ನಾವೇ ಶ್ರಮವಹಿಸಿ ಮಾಡಿದರೆ ಅದರಲ್ಲೂ ಲಾಭ ಇದೆ ಸರ್. ಈಗ ಕೆಲವು ಟೈಮು ಆಷಾಢ ಮಾಸದಲ್ಲಿ ಮತ್ತೆ ಎಲೆ ರೇಟ್ ಕಡಿಮೆ ಆಗುತ್ತೆ, ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ ಚಳಿಗಾಲ ಪ್ರಾರಂಭ ಆಯಿತು ಅಂತಂದರೆ ಅವಾಗ ಎಲೆ ಇಳುವರಿ ಕಡಿಮೆ ಆಗುತ್ತೆ ಸರ್. ಅವಾಗ ಆಟೋಮೆಟಿಕ್ಕಾಗಿ ಎಲೆ ರೇಟ್ ಆಗುತ್ತೆ. ಅಂಥ ಟೈಮ್ನಲ್ಲಿ ನಮಗೆ ಸರಿಸಮಾನವಾಗಿ ಒಂದು ಅಂದಾಜು ಪ್ರಕಾರ ತೊಂದರೆ ಇಲ್ಲ. ಮತ್ತು ಏನಾಗುತ್ತೆ ಅಂದರೆ ಸರ್, ಇದು ಎಲೆಗಳದ್ದು ದಿನ ಆದ ವರಮಾನ ಸರ್. ಹಸುಗಳದ್ದು ಒಂದು 15 ದಿವಸಕ್ಕೆ 20 ದಿವಸಕ್ಕೆ ಪೇಮೆಂಟ್ ಮಾಡ್ತಾರೆ. ಅದಾದ ನಂತರ ಹೂವಿನ ಕೃಷಿ ಹಿಂಗೆ ಒಂದರಿಂದ ಒಂದು ನಮಗೆ ಆದಾಯ ಬರ್ತಾನೇ ಇರುತ್ತೆ ಸರ್. ಹಂಗಾಗಿಬಿಟ್ಟು ನಾವು ಮೊದಲು ಇದು ಏನು ವ್ಯವಸಾಯ ಕ್ರಮ ಏನಿತ್ತು, ಭತ್ತ ರಾಗಿ ಬೆಳೆಯುವಾಗ 6 ತಿಂಗಳು ನಾವು ಒಂದ್ಸರಿ ದುಡ್ಡು ನೋಡ್ಬೋದಾಯಿತು ಸರ್. ಅಲ್ಲಿವರೆಗೂ ನಾವು ಸುಮ್ಮನೆ ಆಗ್ತಿರ್ಬೇಕಾಯಿತು ಬಂಡವಾಳ. ನಂತರ 6 ತಿಂಗಳ ನಂತರ ನಾವು ಬೆಳೆ ಕಟಾವು ಆದ ನಂತರ ಮಾರ್ಕೆಟ್ ದರ ಸಿಕ್ಕರೆ ಸಿಗ್ಬೋದು, ಇಲ್ಲಾಂದ್ರೆ ಇಲ್ಲ. ಹೀಗಾಗಿ ಇದು ಸಮಗ್ರ ಕೃಷಿ ಅಳವಡಿಸ್ಕೊಂಡಾಗ ನೋಡ್ರಿ, ಈಗ ಎಲೆ ಬಳ್ಳಿ ಮಾಡಿದ್ನಿ, ಪುಷ್ಪ ಕೃಷಿ ಮಾಡಿದ್ನಿ, ಮತ್ತೆ ಹಸುಗಳು, ಈ ಮೂರು ಮಾಡಿರೋದ್ರಿಂದ 2 ಎಕರೆಯಲ್ಲಿ ಈ ಮೂರೂ ನಾನು ಮಾಡಿರೋದ್ರಿಂದ ನನಗೆ ಯಾವಾಗ್ಲೂ ದುಡ್ಡಿನ ಒಂದು ಕೊರತೆ, ನನ್ನ ಕುಟುಂಬಕ್ಕೆ ಏನು ತೊಂದರೆ ಆಗದಂತೆ, ಮತ್ತೆ ಸಾಲವನ್ನು ಕೂಡ ಮಾಡ್ದಂಗೆ ನನ್ನ ಸ್ವಂತ ಇದರಲ್ಲೇ ಮಕ್ಕಳು ವಿದ್ಯಾಭ್ಯಾಸಕ್ಕಾಯ್ತು, ನನ್ನ ಒಂದು ಮಿತಿಯಲ್ಲಿ ಖರ್ಚು ವೆಚ್ಚಕ್ಕೆ ತೊಂದರೆ ಇಲ್ಲದಲ್ಲಿ ಜೀವನ ಮಾಡ್ತಾ ಇದ್ದೀನಿ ಸರ್. ಈ ವಿಳ್ಯದೆಲೆ ಕೃಷಿ ಜೊತೆಗೆ ಹೂವಿನ ಕೃಷಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಯಾವ್ಯಾವ ತರ ಹೂ ಬೆಳೀತಾ ಇದ್ರು ಸರ್? ನಾನು ಸುಗಂಧರಾಜ ಒಂದು ಹಾಕಿದ್ದೆ ಸರ್. ಸುಗಂಧರಾಜ ನಂತರ ನಾನು ಅದು ಒಂದು 1 ವರ್ಷ ಆಯ್ತು ಸರ್. ಸುಗಂಧರಾಜ ಒಳ್ಳೆ ಚೆನ್ನಾಗಿ ಬಂತು, ನಂತರ ಅದಕ್ಕೆ ರೋಗ ಬಂದ್ಬಿಡು ಸರ್, ಕಂಟ್ರೋಲ್ ಆಗ್ಲಿಲ್ಲ. ಆಗ ತೆಗೆದು ಬಿಟ್ಟು ನಾನು ದುಂಡು ಮಲ್ಲಿಗೆ ಗಿಡ ಹಾಕಿದ್ದೀನಿ ಸರ್. ಒಂದು 650 ದುಂಡು ಮಲ್ಲಿಗೆ ಇದೆ. ಈ ಕೃಷಿ ಮತ್ತೆ ಮಾಡ್ತಾ ಇದ್ದೀನಿ ಸರ್. ಈಗ 650 ಸಸಿ ಅಂದ್ರೆ ಎಷ್ಟು ಜಮೀನಲ್ಲಿ ನಾಟಿ ಮಾಡ್ಬೋದು ಸರ್? 3 ಎಕರೆಗೆ ಮಾಡ್ಬೋದು ಸರ್. 3 ಎಕರೆಗೆ ಬರುತ್ತೆ 650 ಸಸಿ. ಇದು ಹಿರಿಯೂರಿನಿಂದ ತಾಮಂದು ಹಾಕಿದ್ವಿ. ಏನಾಯ್ತು ಅಂತಂದ್ರೆ ಇದು ಚೆನ್ನಾಗಿ ಬಂತು ಸರ್. ನನಗೆ ಆ ಟೈಮ್ನಲ್ಲಿ ಲಾಕ್ಡೌನ್ ಆಯ್ತು, ಒಳ್ಳೆ ಗಿಡ ಇಂಪ್ರೂವ್ಮೆಂಟ್ ಆಗಿ ಹೂ ಬರೋ ಟೈಮ್ನಾಗೆ ಲಾಕ್ಡೌನ್ ಆಯ್ತು. ಅವಾಗ ಮಾರ್ಕೆಟ್ ಬಿದ್ದೋಯ್ತು, ಮತ್ತೆ ನಾ ಸಂಪರ್ಕ ವ್ಯವಸ್ಥೆಗಳು ಇಲ್ದಂಗೆ ಆಯ್ತು. ನಾವು ತಗೊಂಡೋಗಿ ಚಳ್ಳಕೆರೆ ಮಾರ್ಕೆಟ್ಗೆ ಕೊಡೋದಕ್ಕೆ ಅನುಕೂಲ ಇಲ್ದಂಗೆ ಆಯ್ತು. ಅವಾಗ ಸ್ವಲ್ಪ ಹೊಡೆತ ಬಿತ್ತು ಸರ್. ನಂತರ ಇನ್ನೊಂದ್ಸರಿ ಚೆನ್ನಾಗೇ ಆಯ್ತು ಸರ್. ಚೆನ್ನಾಗಾದ ಮತ್ತೆ ನಂದು ಸ್ವಲ್ಪ ಆರೋಗ್ಯ ಏರುಪೇರು ಆಯ್ತು, ಹಾಗಾಗಿ ಸ್ವಲ್ಪ ಕೃಷಿ ಕಡೆ ಸ್ವಲ್ಪ ಗಮನ ಹರಿಸೋರು ಇಲ್ದಂಗೆ ಆಯ್ತು ಸರ್. ಮಕ್ಕಳು ಯಾರು ಇಲ್ಲ, ನಾನೊಬ್ಬನೇ ವ್ಯವಸಾಯ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಈಗ ಅಷ್ಟಾಗಿ ಕೃಷಿ ಬಗ್ಗೆ ಸ್ವಲ್ಪ ಹಿಂದೇಟು ಹಾಕೋ ಪರಿಸ್ಥಿತಿ ಬಂದಿತ್ತು ಸರ್, ಆರೋಗ್ಯ ಏರುಪೇರು ಆಗಿರೋದ್ರಿಂದ, ಮತ್ತೆ ಈ ಒಂದು ಆಳು ಕಾಳು ಸಮಸ್ಯೆಯಿಂದ ಸರ್. ಈಗ ಹೂವಿನ ಕೃಷಿನ ಪ್ರತಿ ದಿವಸನೂ ಕೆಲಸ ಇರೋದ್ರಿಂದ ನಿರ್ವಹಣೆ ಮಾಡೋದೆ ಕಷ್ಟ ಆಗುತ್ತಾ ಸರ್? ನಿರ್ವಹಣೆ ಅಂತಂದ್ರೆ ಮನೆಯಲ್ಲಿ ಗಂಡ ಹೆಂಡತಿ ಒಬ್ಬ ಮಗನ ಮಗಳ 3 ಜನ ಸಾಕು ಸರ್. ಇಲ್ಲ ಗಂಡ ಹೆಂಡತಿ ಜೊತೆಗೆ ಒಂದು ಆಳು ಇಟ್ಕೊಂಡ್ರೆ, ಇಲ್ಲ ಇಬ್ರು ಆಳುಗಳು ಸಿಕ್ಕರೂ ಪ್ರತಿದಿನಾನು ಒಂದು 1,000-2,000 ರೂಪಾಯಿ ನಾವು ದುಡ್ಡನ್ನು ನೋಡ್ಬೋದು. ಯಾಕಪ್ಪ ಅಂತಂದ್ರೆ ಮೊನ್ನೆ ನಾನು ಇದು ಮಲ್ಲಿಗೆ ದುಂಡು ಮಲ್ಲಿಗೆ ಗಿಡ ಇತ್ತಲ್ಲ ಸರ್, ಅದಕ್ಕೆ ಏನು ಮಾಡಿರಲಿಲ್ಲ, ನನಗೆ ಆರೋಗ್ಯ ಏರುಪೇರು ಆಗಿರೋದ್ರಿಂದ ಅದ್ರ ಕಡೆ ಗಮನವೇ ಹರಿಸಿರಲಿಲ್ಲ ಸರ್. ಅವೆಲ್ಲ ಗಿಡ ಏನಾಗಿತ್ತು, ಬಾಡಿತ್ತು, ಮತ್ತು ಮೇಲಾಗಿ ಸಿಕ್ಕಾಪಟ್ಟೆ ಕಳೆ ಬೆಳೆದಿತ್ತು. ಮತ್ತು ಏಕಾಏಕಿ ಮಳೆ ಬಂದ್ಬಿಡು ಸರ್. ಮಳೆ ಬಂದಾಗ ಬಾಡಿದ ಗಿಡ ಎಲ್ಲ ಏಕಾಏಕಿ ಚಿಗುರಾಕ್ಬಿಟ್ಟು ಭಾಳ ಚೆನ್ನಾಗಿ ಮೊಗ್ಗು ಹಾಕ್ಬಿಡು ಸರ್. ನಾನು ತೋಟದಲ್ಲಿ ಕೂಡ ಸುಮಾರು ಅಬ್ಸರ್ವ್ ಮಾಡ್ತಿರ್ಲಿಲ್ಲ. ಒಂದ್ಸರಿ ಹೋಗಿ ನೋಡಿದಾಗ ಇದೇನು ಇಷ್ಟೊಂದು ಚೆನ್ನಾಗಿ ಮೊಗ್ಗು ಬಂದೈತಲ್ಲ, ಇದನ್ನು ಯಾಕೆ ವೇಸ್ಟ್ ಮಾಡ್ಬೇಕಂತಂದೇಳಿ ನಾವು ನಮ್ಮ ಮನೆಯವರು ಒಂದು ಆಳನ್ನ ಇಟ್ಕೊಂಡು ಬಿಡಿಸಿದ್ವಿ ಸರ್. ನಮ್ಮ ಮಗಳು ಸೇರ್ಕೊಂಡು 4 ಜನ. ಫಸ್ಟ್ನೇ ದಿವಸ ಒಂದು 3 ಕೆಜಿ ಸಿಕ್ತು. ಅವತ್ತಿನ ದಿವಸ ನಾನು ಮಾರ್ಕೆಟ್ಗೆ ಕೇಳಿದೆ ಏನು ರೇಟ್ ಐತೆ ಅಂತ. ನಾವು 300 ರೂಪಾಯಿ ತಗೊಳ್ತೀವಿ ಅಂತಂದರು. ಮತ್ತು ಚಿತ್ರದುರ್ಗದಲ್ಲಿ ಹರಾಜು ಪ್ರಕ್ರಿಯೆ ನಡೀತಿತ್ತು, 900 ರೂಪಾಯಿ ನಡೀತಿತ್ತಂತ ಸರ್. ಮತ್ತೆ ನನಗೆ ಅಲ್ಲಿ ತಲುಪ್ಸಕ್ ಆಗ್ತಿರ್ಲಿಲ್ಲ. ಅಲ್ಲಿ ಚಿತ್ರದುರ್ಗಕ್ಕೆ ನಮ್ಗೆ 60 ಕಿಲೋಮೀಟರ್ ಆಗೋದ್ರಿಂದ ಇಲ್ಲಿ ಚಳ್ಳಕೆರೆಗೆ ಇಲ್ಲಿ ಹರಾಜು ಪ್ರಕ್ರಿಯೆ ಇಲ್ಲ ಸರ್. ಹಂಗಾಗ್ಬಿಟ್ಟು ಇಲ್ಲಿ ಹೂವಿನ ವ್ಯಾಪಾರಿಗಳಿಗೆ ನಾನು 300 ರೂಪಾಯಿ ಅಂತ ಕೊಟ್ಟೆ ಸರ್. ಸುಮಾರು ಒಂದು 10 ದಿವಸ ನನಗೆ ಹೂವು ಸಿಕ್ತು ಸರ್. 10 ದಿವಸಕ್ಕೆ ಸುಮಾರು ಒಂದು 20,000 ರೂಪಾಯಿ ನನಗೆ ಲಾಭಾಂಶ ಆಯಿತು ಹೂವಿನಿಂದ. ಮತ್ತೆ ನಾನು ಅದಕ್ಕೇನು 1 ರೂಪಾಯಿ ಕೂಡ ಇನ್ವೆಸ್ಟ್ ಮಾಡಿಲ್ಲ. ಮತ್ತೆ ಅದು ಕಳೆನೂ ಹಂಗೆ ಇತ್ತು, ಮತ್ತೆ ಯಾವುದೇ ಮೆಡಿಸಿನ್ ಹೊಡೆದಿಲ್ಲ. ಬಂದಂಥ ಲಾಭ ಇದು ನಿವ್ವಳ ಲಾಭ ಅಂದ್ಕೊಂಡು ನನಗೆ ಒಂಥರ ಸಂತೋಷ ಆಯಿತು ಸರ್. ನಾನು ಏನು ಮಾಡಿದ್ರು ಕೂಡ ಭೂಮಿ ತಾಯಿ ಇಷ್ಟು ಕೊಟ್ಲಲ್ಲ ಅಂತಂದು ಹೇಳ್ಬಿಟ್ಟು ಸಂತೋಷ ಆಯಿತು ಸರ್. ನೀವೆಲ್ಲ ಈಗ ಹೋಲ್ಸೇಲ್ ಕೊಟ್ಟು ಬರ್ತೀರ ಹೂವನ್ನು, ನೀವು ಕಟ್ಟಿ ಮಾರಾಟ ಮಾಡಿದ್ರೆ ಇನ್ನೂ ಹೆಚ್ಚು ಲಾಭ ಬರೋ ಸಾಧ್ಯತೆ ಇತ್ತ? ಹೌದು ಸರ್, ಇದೆ. ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಇದು ಆಳು ಕಳದ ಸಮಸ್ಯೆ ಇರೋದ್ರಿಂದ, ಮತ್ತು ಮೇಲಾಗಿ ನಾವೇ ಅದನ್ನು ಹೂ ಬಿಡಿಸೋದು ಅದೆಲ್ಲ ನಿರ್ವಹಣೆ ಮಾಡೋದ್ರಿಂದ ಸುಮಾರು ನಾವು ಏನು ಅಂತಂದರೆ 1 ಗಂಟೆಗೆ ಒಂದು ಎಷ್ಟು ಜೋರಾಗಿ ನಾವು ಬಿಡಿಸ್ತೀವಿ ಅಂತಂದ್ರೆ ಕೂಡ 1/4 ಕೆಜಿ ಹೂ ಬಿಡಿಸ್ಬೋದು ಸರ್. ಅಷ್ಟೇ ದುಂಡು ಮಲ್ಲಿಗೆ ಜಾಸ್ತಿ ಬಿಡಿಸೋಕ್ಕಾಗಲ್ಲ. ಈಗ ಸುಮಾರು ನಾವು 6 ಗಂಟೆಗೆ ನಾವು ತೋಟಕ್ಕೆ ಹೋದರೆ ಈಗ 9 ಗಂಟೆ ಒಳಗೇ ನಾವು ಹೂ ಬಿಡಿಸಿ ನಾವು ಮಾರ್ಕೆಟ್ಗೆ ತಲುಪ್ಸೋಕ್ಕಾಗುತ್ತೆ ಸರ್. ಅಲ್ಲಿ ಮಾರ್ಕೆಟ್ಗೆ ಹೋಗೋಷ್ಟೊತ್ತಿಗೆ 10 ಗಂಟೆ ಆಗುತ್ತೆ. ಮತ್ತೆ ಅವರು ಕಟ್ಟಿ ಸೇಲ್ ಮಾಡ್ಬೇಕಲ್ಲ ಸರ್, ಅದಕ್ಕೆ ಮುಂಚೆ ನೀವು ತಂದು ಕೊಟ್ಟರೆ ನಮ್ಗೆ ಆದಷ್ಟು ಒಳ್ಳೆಯದು. ಮತ್ತೆ ನೀವು ಲೇಟಾಗಿ ಕೊಟ್ಟರೆ ನಾವು ರೇಟ್ ಡೌನ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕಾಗಿ ನಾವು 3-4 ಜನ ಹೋದಾಗ ನಾವು ಒಂದು 10 ಗಂಟೆಗೆ ನಾವು ಮನೆಗೆ ಬಂದರೂ ಕೂಡ 4 ಜನದಿಂದ ಒಂದು 6 ಕೆಜಿ ಬಿಡಿಸ್ಬೋದು ಸರ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನೂ ಆಗಲ್ಲ. ಹಂಗಾಗಿಬಿಟ್ಟು ಮತ್ತೆ ನಾವು ಅಲ್ಲಿ ಜನಸಂಖ್ಯೆ ಇದ್ದಾಗ ಮನೆಯಲ್ಲಿ ನಾವೇ ಮಾಡೋರಾದರೆ ಅದನ್ನು ಕಟ್ಟಿ ಅಭ್ಯಾಸ ಇರೋರಾದರೆ ಮಾಡ್ಬೋದು. ಅಲ್ಲಿ ಕಟ್ಟಿ ಬಿಡಿಸಿದಾಗ ಬಿಡಿಸ್ಕೊಟ್ಟಂಗಲ್ಲ, ಇಲ್ಲಿ ಕಟ್ಟಿ ಮಾಡಿದರೆ ಲಾಭಾಂಶ ಇದೆ ಸರ್. ಅದೆಲ್ಲ ಮಾಡೋಕ್ಕಾಗಲ್ಲ ಅಂತಂದೇಳ್ಬಿಟ್ಟು ನಾವು ಏನು ಮಾಡ್ತೀವಿ ವ್ಯಾಪಾರಿಗಳಿಗೆ ಕೊಟ್ಬಿಡ್ತೀವಿ ಸರ್. ಕೃಷಿನೆಲ್ಲ ಏನು ಸಾವಯವದಲ್ಲೇ ಬೆಳಿತೀರಾ ಅಥವಾ ಏನಾದರೂ ರಾಸಾಯನಿಕ ಗೊಬ್ಬರನ ಉಪಯೋಗಿಸ್ತೀರಾ? ಸರ್, ಮೊದಲು ನಾನು ರಾಗಿ ಭತ್ತ ಇವೆಲ್ಲ ಬೆಳೆಯುವಾಗ ಮಾಮೂಲಂತೆ ನಾವು ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಬೆಳೀತಾ ಇದ್ವಿ. ನಂತರ ಇತ್ತೀಚಿನ ದಿನಗಳಲ್ಲಿ ಏನಾಯಿತು, ನಾವು ಇಲ್ಲಿ ಕೃಷಿ ಕ್ಷೇತ್ರೋತ್ಸವದಲ್ಲಿ ನಮ್ಮೂರ ಪಕ್ಕದಲ್ಲಿ ಇಲ್ಲಿ ಗುಡಿಹಳ್ಳಿ ಅಂತ ಐತೆ ಸರ್, ಅಲ್ಲಿ ನಮ್ಮ ಒಬ್ಬ ಫ್ರೆಂಡ್ ರಂಗಣ್ಣವ್ರು ಅಂತಿದ್ದಾರೆ. ಅವರು ಅವ್ರ ತೋಟದಲ್ಲಿ ಸಾಕಷ್ಟು ಕೃಷಿ ವಿಜ್ಞಾನಿಗಳನ್ನ ಮತ್ತು ಕೃಷಿ ಇವ್ರನ್ನ ಕರೆಸ್ತಾರೆ ಸರ್, ಆಫೀಸರ್ನ. ಅವರು ಕ್ಷೇತ್ರೋತ್ಸವಗಳು ಮಾಡಿಸ್ತಾರೆ. ಅವರೆಲ್ಲ ಆಫೀಸರ್ಗಳು ಅವರೆಲ್ಲ ಸಾವಯವದಲ್ಲಿ ಮಾಡಿದರೆ ಚೆನ್ನಾಗಿ ಅಂತಂದು ಮಾಹಿತಿ ಕೊಟ್ಟಾಗ ನಾನು ಕೂಡ ಯಾಕೆ ಸಾವಯವದಲ್ಲಿ ಮಾಡಬಾರ್ದು ಅಂತ, ನಿಮಗೆ ಹೆಂಗೆ ಹಸುಗಳಿದ್ವಲ್ಲ ಸರ್ ನಮ್ಮವು, ಹಾಗಾಗಿ ಬಿಟ್ಟು ಸಾವಯವ ಕೃಷಿಗೆ ಸ್ವಲ್ಪ ಒತ್ತು ಕೊಟ್ಟೆ. ಯಾಕಂದರೆ ಖರ್ಚು ಕಡಿಮೆ ಆಗುತ್ತಲ್ಲ ಸರ್ ಆ ಸಾವಯವ ಕೃಷಿಯಲ್ಲಿ. ಹಂಗಾಗಿಬಿಟ್ಟು ಅದನ್ನು ಸಗಣಿ ಗೊಬ್ಬರ ಗಂಜಾಳ ಮತ್ತೇನೋ ಮಾಡಲಿಲ್ಲ ಸರ್ ನಾನು, ಹಂಗಾಗಿಬಿಟ್ಟು ಅದರಲ್ಲೇ ಮಾಡಿದೆ. ಮತ್ತು ಗಂಜಾ ಶೇಖರಣೆ ಮಾಡಿಬಿಟ್ಟು ಮತ್ತು ಮಜ್ಜಿಗೆ ಆಗ್ತಿದ್ದು ಸರ್ ಮನೆಯಲ್ಲಿ. ಅದು ಮಜ್ಜಿಗೆ ಸುಮಾರು ದಿನಗಳು ಇಟ್ಟು ಬಿಟ್ಟರೆ ಅದು ಒಂದು ಸ್ಟ್ರಾಂಗ್ ಮೆಡಿಸಿನ್ ಆಗುತ್ತೆ ಅಂತಂದು ಹೇಳ್ತಾ ಇದ್ರು. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ರುಬ್ಬಿ ಹಾಕ್ಬಿಟ್ಟು ಆ ಮಜ್ಜಿಗೆ ಬೆಳ್ಳುಳ್ಳಿ ಮತ್ತು ಗಂಜಾಳ ಇದನ್ನು ಸ್ವಲ್ಪ ದಿನಗಳ ಕಾಲ ಒಂದು 15 ದಿವಸ ತಿಂಗಳ ಕಾಲ ಇಟ್ಬಿಟ್ರೆ ಒಳ್ಳೆಯ ಒಂದು ಸ್ಟ್ರಾಂಗು, ಈ ನಾವು ರಾಸಾಯನಿಕ ಔಷಧಿ ಏನು ಸಿಂಪಡಿಸ್ತೀವಲ್ಲ ಅದಕ್ಕಿಂತ ಒಂಥರ ವಾಸನೆ ಜೋರಾಗಿ ಬರೋದು ಸರ್. ಹಂಗಾಗಿ ಸಿಂಪಡಿಸಿದಾಗ ಅದಕ್ಕೆ ಫಲ ಕೊಡ್ತು ಸರ್ ನಮಗೆ. ಒಂದು ಹೂವು ಶೈನಿಂಗ್ ಬರೋದಾಗಲಿ, ಮತ್ತು ವೀಳ್ಯದೆಲೆ ಹೊಡೆದಾಗ ವೀಳ್ಯದೆಲೆ ಶೈನಿಂಗ್ ಬರೋದಾಗಲಿ, ಮತ್ತು ಅದು ದಷ್ಟ ಪುಷ್ಟವಾಗಿ ಬರೋದಾಗಲಿ, ಮೊಗ್ಗು ಚೆನ್ನಾಗಿ ಬರೋದಾಗಲಿ, ಮತ್ತು ಹಿಂದೆ ನಾವು ದುಂಡು ಮಲ್ಲಿಗೆ ಬೆಳೆದಾಗ ಅದು ಮೊಗ್ಗು ದುಂಡಗೆ ಬರೋದಲ್ಲದೆ ಹಿಂದೆ ತುಂಬ ಉದ್ದ ಇರ್ಬೇಕು ಸರ್. ಅದು ತುಂಬ ಇದ್ದಾಗ ಉದ್ದ ಇದ್ದಾಗ ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ. ಇವೆಲ್ಲನೂ ನನಗೆ ಚೆನ್ನಾಗಿ ಕಂಡು ಸರ್. ಹಂಗಾಗಿ ನಾನು ಜಾಸ್ತಿ ಕೆಮಿಕಲ್ಗೇನು ಹೋಗಲಿಲ್ಲ, ಅಂದರೆ ರಾಸಾಯನಿಕವಾಗಿ ಹೋಗಲಿಲ್ಲ. ಸಾವಯವದ ಮಾಡಿದ್ರಿಂದ ನನಗೆ ಖರ್ಚು ಕಡಿಮೆ ಆಯಿತು, ಆದಾಯ ಜಾಸ್ತಿ ಆಯಿತು. ಹಂಗಾಗಿ ನನಗೆ ಸ್ವಲ್ಪ ಆದಾಯ ನಿರೀಕ್ಷಣೆ ಮಾಡಿದ್ದಷ್ಟು ಬಂತು ಸರ್ ನನಗೆ. ಹಂಗಾಗಿ ನನಗೆ ಏನು ಮನೆ ಮೇಂಟೆನೆನ್ಸು ಮತ್ತು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಇದಕ್ಕೆಲ್ಲ ಬೇರೆಯಿಂದ ಬೇರೆ ಕಡೆ ಸಾಲ ಮಾಡ್ದಂಗೆ ಮಕ್ಕಳು ವಿದ್ಯಾಭ್ಯಾಸ ಮಾಡಿಸೋಕ್ಕೆ ಅನುಕೂಲ ಆಯಿತು ಸರ್. ಈಗ ಸಾಕಷ್ಟು ಜನ ರೈತರು ನಾವು ಸಾವಯವ ಕೃಷಿ ಅಳವಡಿಸಬೇಕು ಅಂತೆಲ್ಲ ಆಸಕ್ತಿ ಇರ್ತೈತೆ. ಆದ್ರೂ ಕೆಲವು ರೈತರು ಏನು ಹೇಳ್ತಾರೆ, ಇದರಲ್ಲಿ ಅಷ್ಟೊಂದು ಇಳುವರಿ ಬರೋಲ್ಲ ಅಂತಂದ್ಬಿಟ್ಟು ಹಿಂಜರಿತಾರೆ ಸಾವಯವ ಕೃಷಿಗೆ ಬರಲಿಕ್ಕೆ. ಸಾವಯವ ಕೃಷಿನ ಸತತವಾಗಿ ಪ್ರಯತ್ನ ಮಾಡಿ ಒಂದು 5-6 ವರ್ಷ ಚೆನ್ನಾಗಿ ಅಳವಡಿಸ್ಕೊಂಡಾಗ ಇದರಲ್ಲೇನೂ ಹೆಚ್ಚು ಇಳುವರಿ ನಿರೀಕ್ಷೆ ಮಾಡ್ಬೋದು ಅಂತೀರಾ? ಸರ್, ಮೊದಲೆಲ್ಲ ಏನಾಗ್ತಿತ್ತು ಅಂತಂದರೆ ನಾವು ನಮ್ಮ ತಂದೆಯವರು ಇದರಲ್ಲಿ ವ್ಯವಸಾಯ ಮಾಡ್ತಿದ್ದೀವಲ್ಲ ಸರ್, ನಮ್ಮ ತಂದೆಯವರು ತಿಪ್ಪೆ ಗೊಬ್ಬರನ ಮೇಲ್ ಗೊಬ್ಬರನ ಕೊಟ್ಟಂಗೆ ಕೊಡೋರು ಸರ್. ಗದ್ದೆಯಲ್ಲಿ ನಾಳೆ ಕೂಲಿಯನ್ನು ಬರ್ತಾರೆ ಕಳೆ ತೆಗಿತಾರೆ ಅಂದಾಗ ಆ ನುಸಿ ಗೊಬ್ಬರ ಇರ್ತಿ ಸರ್. ಆ ನುಸಿ ಗೊಬ್ಬರನ ಚೀಲಕ್ಕೆ ತಗೊಂಡೋಗಿ ನಮ್ಮಪ್ಪರು ಏನು ಮಾಡ್ತಿದ್ರು, ಚೀಲಗಟ್ಟೆ ಸುರುಕೊಂಡ್ಬಿಟ್ಟಲ್ಲಿ ಪುಟ್ಟಿಗಳಿಗೆ ಈಗ ಏನು ಮಾಡ್ತಿದ್ರು, ನಾವು ರಾಸಾಯನಿಕ ಗೊಬ್ಬರಗಳನ್ನ ಯಾವ ರೀತಿ ಕೊಡ್ತಿದ್ರು ಆ ರೀತಿ ಕೊಡ್ತಿದ್ರು. ಅದು ಅನುಭವ ನನಗೆ ಐತೆ ಸರ್. ಹಂಗಾಗಿಬಿಟ್ಟು ಅದನ್ನು ಯೋಚನೆ ಮಾಡ್ತೀನಿ ಸರ್ ನಾನು, ಅವ್ರು ಹಿಂಗೆ ಮಾಡ್ತಿದ್ರಲ್ಲ ಅಂತ. ಮೇಲಾಗಿ ಅವಾಗ ನಮ್ಮದು 10 ಎಕರೆ ನೀರಾವರಿ ಇತ್ತು ಸರ್, ಜಾಯಿಂಟ್ ಫ್ಯಾಮಿಲಿ ಇದ್ದಾಗ 10 ಎಕರೆ ನೀರಾವರಿಗೂ ಕೂಡ ನಾವು ನಮ್ಮಪ್ಪರು ಎಷ್ಟು ಚೀಲ ರಾಸಾಯನಿಕ ಗೊಬ್ಬರ ಹಾಕೊಂಬರ್ತಿದ್ರಂದ್ರೆ 1 ಚೀಲ ಅಥವಾ 2 ಚೀಲ ಯೂರಿಯಾ ಸರ್, ಬೇರೆ ಇನ್ನು ಏನಿಲ್ಲ. ಅದು ಕಾಂಪ್ಲೆಕ್ಸು ಯೂರಿಯಾ 108 ರೂಪಾಯಿ ಇತ್ತು ಸರ್ ಅವತ್ತು ರೇಟು. ಕಾಂಪ್ಲೆಕ್ಸ್ ಬಂದು ಒಂದು 150 ರೂಪಾಯಿ ಕಾಂಪ್ಲೆಕ್ಸ್ ಇತ್ತು ಸರ್. ಎನ್ ಪಿ ಕೆ, ಒಂದು ಚೀಲ ಕಾಂಪ್ಲೆಕ್ಸ್, ಒಂದು ಎರಡು ಚೀಲ ಯೂರಿಯಾಕ್ಕೆ ಬಂದ್ಬಿಟ್ರೆ ಇಡೀ 10 ಎಕ್ರೆಗೇನು ಮೇಂಟೈನ್ ಆಗತ್ತೆ ಸರ್. ಅಷ್ಟು ಚೆನ್ನಾಗಿ ಇದು ಮಾಡೋರು ಸರ್. ಅದರಿಂದ ನಾನು ಅದನ್ನು ತಿಳ್ಕೊಂಬಿಟ್ಟು ಈ ಒಂದು ತಿಪ್ಪೆ ಗೊಬ್ಬರನ ಜಾಸ್ತಿ ಮಾಡಿದರೆ ಮತ್ತು ಸಾರ್ವೋ ಇಂಥವೆಲ್ಲ ಹಾಕಿದರೆ ಚೆನ್ನಾಗಿ ಬೆಳೆ ಬರುತ್ತೆ ಅಂತಕ್ಕಂಥ ಮನೋಭಾವನೆಯಿಂದ ಸಾವಯವಕ್ಕೆ ಜಾಸ್ತಿ ಒತ್ತು ಕೊಡ್ತೀನಿ. ಅಮರೇಶ್ ಅವರೇ, ಈಗ ಸಮಗ್ರ ಕೃಷಿ ಮಾಡ್ತಾಯಿದ್ರೆ ಸಾಕಷ್ಟು ಜನ ರೈತರು ಏಕ ಬೆಳೆ ಮಾಡಿಬಿಡ್ತಾರೆ, ಒಂದೇ ಬೆಳೆಗಳು ಹಾಕಿದರೆ ಬರೀ ಟೊಮೊಟೊ ಹಾಕೋದು ಇಲ್ಲ ಬರೀ ಈರುಳ್ಳಿ ಹಾಕೋದು ಈ ಥರ ಮಾಡಿ ಸಾಕಷ್ಟು ಕೃಷಿಯಲ್ಲೇ ಲಾಸ್ ಕಾಣ್ತಾಯಿದ್ದಾರೆ, ಲಾಭ ಇಲ್ಲ ಅಂತಾರೆ. ಹಂಗಾಗ್ಬಿಟ್ಟು ನಮ್ಮ ರೈತರು ಈ ಸಮಗ್ರ ಕೃಷಿ ಅಳವಡಿಸ್ಕೋವಂಥ ಅವಶ್ಯಕತೆ ಇದೆ ಅಂತೀರ ಸರ್? ನಿಜವಾಗ್ಲೂ ಇವತ್ತಿನ ದಿವಸ ಹೇಳ್ಬೇಕಪ್ಪ ಅಂತಂದರೆ ಸಮಗ್ರ ಕೃಷಿಯಲ್ಲಿ ಒಂದು ಬೆಳೆ ಕೈ ಕೊಟ್ಟರು ಇನ್ನೊಂದು ಬೆಳೆ ನಮಗೆ ಪೂರ್ವಕವಾಗಿ ಸಿಕ್ಕೇ ಸಿಗುತ್ತೆ ಸರ್. ಹಾಗಾಗಿ ಸಮಗ್ರ ಕೃಷಿ ಭಾಳ ಒಳ್ಳೇದು ಅಂತ ಅನಿಸುತ್ತೆ. ಯಾಕಪ್ಪ ಅಂತಂದರೆ ನಾವು ಏನು ಮಾಡ್ತೀವಿ ಇವತ್ತಿನ ದಿವಸ ಅಂತಂದರೆ 10 ಎಕರೆ ನನ್ನ ಜಮೀನು ಐತೆ ಅಂತಂದರೆ ಬೇಗ ಬೇಗ ನನಗೆ ದುಡ್ಡು ಸಿಗಬೇಕು, ಲಕ್ಷಗಟ್ಟಲೆ ನಾವು ದುಡ್ಡು ಬೆಳಿಬೇಕು, ಇಂಪ್ರೂವ್ ಆಗಬೇಕು ಅಂತಂದು ಹೇಳಿಬಿಟ್ಟು ನಾವೇನು ಮಾಡ್ತೀವಿ ಬಂಡವಾಳ ಒದಗಿಸ್ತಾ ಒದಗಿಸ್ತಾ ಒದಗಿಸ್ತಾ ಹೋಗ್ಬಿಡ್ತೀವಿ ಸರ್. ಹಂಗಾಗ್ಬಿಟ್ಟು ಒನ್ ಟೈಮ್ ಅದೇನೋ ರೇಟ್ ಸಿಗಲಿಲ್ಲ ಮತ್ತು ಇಳುವರಿಯಲ್ಲಿ ಏನಾದರೂ ವ್ಯತ್ಯಾಸ ಆಯಿತು, ಅವಾಗ ವೈಪರೀತ್ಯದಿಂದ ವ್ಯತ್ಯಾಸ ಆಯಿತು ಅಂತಂದರೆ ಫುಲ್ ಫ್ಲಾಪ್ ಆಗಿಬಿಡ್ತೀವಿ ಸರ್. ನಾವು ಇಲ್ಲಿ ಸಮಗ್ರ ಕೃಷಿ ಇತ್ತು ಅಂತಂದರೆ ಏನಾಗುತ್ತೆ, ಅದರಲ್ಲಿ 10 ಎಕರೆಯಲ್ಲಿ ಒಂದೊಂದು 2 ಎಕರೆ ಹಸುಗಳು ಮೇಯಿಸೋದು ಮತ್ತು ಕುರಿ ಸಾಕಾಣಿಕೆ ಇರ್ಬೋದು, ಇನ್ನೊಂದು ಇರ್ಬೋದು ಪುಷ್ಪ ಕೃಷಿ ಇರ್ಬೋದು, ಮತ್ತು ಇದು ಟೊಮೆಟೊ ಇರ್ಬೋದು, ಈರುಳ್ಳಿ ಇರ್ಬೋದು, ಸ್ವಲ್ಪ ಸ್ವಲ್ಪ ಮಾಡಿದರೂ ಕೂಡ ಅವತ್ತೇನಾದರೂ ಟೊಮೆಟೊ ಈರುಳ್ಳಿ ಕೈ ಕೊಡ್ತು ಅಂದರೂ ಕೂಡ ಈ ಪುಷ್ಪ ಕೃಷಿಯಲ್ಲಾಗಲಿ ಹೈನುಗಾರಿಕೆಯಲ್ಲೇ ಆಗಲಿ ನಮ್ಮ ಜೀವನ ನಿರ್ವಹಣೆಗಾಗಲಿ ಮತ್ತು ಮನೆತನಕ್ಕೆಲ್ಲ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಇರೋದ್ರಿಂದ ಸಮಗ್ರ ಕೃಷಿ ಭಾಳ ಒಳ್ಳೆಯ ಸರ್. ಹಿಂದೆಲ್ಲ ಸಮಗ್ರ ಕೃಷಿನೇ ಮಾಡ್ತಾಯಿದ್ರು ಸರ್ ನಮ್ಮ ಜಾಯಿಂಟ್ ಫ್ಯಾಮಿಲಿ ಇದ್ದವರು, ಯಾವುದೇ ಒಂದು ಬೆಳೆನ ಆಗ್ತಾ ಇರಲಿಲ್ಲ. ಮನೆಗೆ ಬೇಕಾದ ರಾಗಿ ಬೆಳ್ಕೊಳ್ತಾಯಿದ್ರು, ಮನೆಗೆ ಬೇಕಾದಷ್ಟು ಅಕ್ಕಿ ಬೆಳ್ಕೊಳ್ತಾಯಿದ್ರು, ಮತ್ತು ಹೈನುಗಾರಿಕೆ ಮಾಡ್ತಾಯಿದ್ರು, ಮಾರಾಟ ಮಾಡದಿದ್ರು ಕೂಡ ಮನೆಗೆ ಸಾಕಷ್ಟು ಆಗಷ್ಟು ಹಾಲು ತುಪ್ಪ ಮೊಸರು ಬೆಣ್ಣೆ ಎಲ್ಲನೂ ಉಪಯೋಗ ಮಾಡಲಿಕ್ಕೆ ಮಾಡ್ತಾಯಿದ್ರು. ಹಂಗಾಗಿಬಿಟ್ಟು ಮತ್ತು ಬೇರೆ ವಾಣಿಜ್ಯ ಬೆಳೆಯಾಗಿ ಶೇಂಗಾ ಈರುಳ್ಳಿ ಅದು ಮಾಡ್ತಾಯಿದ್ರು, ಅವ್ರಿಗೇನು ಲಾಸ್ ಅನ್ನಿಸ್ತಾ ಇರಲಿಲ್ಲ, ಜೀವನ ನಿರ್ವಹಣೆ ಏನು ಕಷ್ಟ ಆಗ್ತಿರ್ಲಿಲ್ಲ. ಇವತ್ತಿನ ದಿವಸ ಈ ಆಳು ಕಾಳಿನ ಸಮಸ್ಯೆ ಮತ್ತು ಕೂಲಿ ಆಳುಗಳು ರೇಟ್ ಜಾಸ್ತಿ ಆಗಿರೋದ್ರಿಂದ ನಾವು ಏನು ಮಾಡ್ತೀವಿ, ಎಲ್ಲಿ ಟೌನ್ಗೆ ಹೋಗೋದು ಮತ್ತು ರಾಸಾಯನಿಕ ಔಷಧಿಗಳನ್ನ ತರೋದು ಅವು ಎಲ್ಲ ದುಬಾರಿ ಬೆಲೆ ಇವರು ಸರ್. ಹಂಗಾಗಿಬಿಟ್ಟು ನಾವು ಹೋಗಿ ನೇರವಾಗಿ ಅಂಗಡಿಗಳ್ಗೆ ಹೋಗ್ಬಿಟ್ಟು ಕೇಳಿದಾಗ ಅವರು ಇಂಥದ್ಕಿಂತ ದೊಡೀರಿ ಅಂತಂದು ಹೇಳ್ತಾರೆ, ಅಂಥದ್ದು ತರಲೇಬೇಕಾಗತ್ತೆ. ಮತ್ತು ಗೊಬ್ಬರದ ಅಂಗಡಿಗೆ ಹೋಗ್ತೀವಿ, ಗೊಬ್ಬರ ಇಂತಿಂಥದ್ದು ಕೇಳ್ತೀವಿ, ಅದನ್ನು ತಂದು ಹೋಗ್ಬೇಕಾಗತ್ತೆ. ಎಲ್ಲ ಮಾಡಿದಾಗ ನಮಗೆ ಸಹಜವಾಗಿ ಏನಾದರೂ ನಮಗೆ ಒಂದು ಸಾರಿ ಕೈ ಕೊಡ್ತು ಬೆಳೆ ಅಂತಂದರೆ ಮತ್ತೆ ನಮಗೆ ಚೇತರಿಸ್ಕೊಳ್ಳಿಕ್ಕೆ ಮತ್ತೆ 1 ವರ್ಷ 2 ವರ್ಷ ನಮಗೆ ಬೇಕಾಗುತ್ತೆ ಸರ್. ಈ ಸಮಗ್ರ ಕೃಷಿ ಅಳವಡಿಸ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಒಂದು ಏನಾದರೂ ಒಂದು ಕೈ ಕೊಡ್ತು ಅಂದರೆ ಇನ್ನೊಂದು ಅದನ್ನು ಮ್ಯಾನೇಜ್ ಮಾಡಿರುತ್ತೆ ಸರ್. ಹಂಗಾಗಿ ಇದು ಸಮಗ್ರ ಕೃಷಿ ಒಳ್ಳೆಯದು ಮತ್ತು ಪೂರಕವಾಗಿ ವ್ಯವಸಾಯಕ್ಕೆ ಬೇಕೇ ಬೇಕು ಸರ್. ಹೈನುಗಾರಿಕೆ ಇರಬೇಕು, ಇಲ್ಲ ಕುರಿ ಸಾಕಾಣಿಕೆ ಇರಬೇಕು, ಕೋಳಿ ಸಾಕಾಣಿಕೆ ಇರಬೇಕು, ಯಾವುದಾದ್ರೂ ಒಂದು ಇದ್ದರೆ ಮಾತ್ರ ಆಗುತ್ತೆ. ಇಲ್ಲ ಅಂದರೆ ಮನೆಯಲ್ಲಿ ಯಾರಾದರೂ ಹೊರಗಡೆ ದುಡಿಯಂಥ ವ್ಯಕ್ತಿ ಇರಬೇಕು, ತಿಂಗಳಿಗೆ 1,000-2,000 ರೂಪಾಯಿ ಮನೆಗೆ ಇವ್ಯಾವುದು ಕೈ ಕೊಟ್ಟರು ಅವನು ಇಂದ ನಮಗೆ ಲಾಭಾಂಶ ಇದೆಯಪ್ಪ ಅಂತಂದರೆ ಅಲ್ಲಿ ಆದರೂ ಮ್ಯಾನೇಜ್ ಮಾಡ್ಬೋದು. ಬರೀ ವ್ಯವಸಾಯದಲ್ಲಿ ನಾನು ಏಕಬೆಳೆ ಮಾಡ್ತೀನಿ ಅಂತಂದಾಗ ರೈತನಿಗೆ ಇದು ನಷ್ಟ ಆದೇ ಆಗುತ್ತೆ ಸರ್. ಈ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಹಾಗಿದ್ರೆ 1 ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದು ಕೊಟ್ಟಿದೆಯಾ ನಿಮಗೆ? ಸರ್ ನಾನು 15 ವರ್ಷ ಆಯಿತು. ನಾನು ನಮ್ಮ ಒಂದು ಜಾಯಿಂಟ್ ಫ್ಯಾಮಿಲಿ ಇತ್ತು, ಅಲ್ಲಿಂದ ಬೇರೆ ಹೋದ ನಂತರ ಈಗ 15 ವರ್ಷದಲ್ಲಿ ನಾನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ನನ್ನ ಮನೆ ಖರ್ಚಿಗೆ ಮತ್ತು ಏನು ತೊಂದರೆ ಆಗದಂಗೆ ನಡೆಸ್ಕೊಂಡು ಬಂದೆ ಸರ್. ಈಗ ಮಕ್ಕಳೆಲ್ಲ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಸಿದ್ದೀನಿ ಮತ್ತು ನಾನೊಂದು 15-20 ಲಕ್ಷ ರೂಪಾಯಿ ಮನೆ ಕಟ್ಟಿದ್ದೀನಿ ಸರ್. ಮತ್ತು ಈಗ ಮಕ್ಕಳು ವಿದ್ಯಾಭ್ಯಾಸ ಮಾಡಿಸಿರೋದ್ರಿಂದ ಅವರು ಒಂದು ದುಡಿತಾ ಇದ್ದಾರೆ, ಏನು ನನಗೆ ತೊಂದರೆ ಇಲ್ಲ. ಎಲ್ಲನೂ ಆದಾಯದ ಮೂಲ ಅಂದರೆ ಕೃಷಿನೇ ಸರ್. ಆದಾಯದ ಮೂಲ ನನಗೆ ಎಲ್ಲಿ ಬಂತು ತಳಮಟ್ಟದಿಂದ ಅಂದರೆ ಕೃಷಿಯಿಂದನೇ ಮಾಡ್ಕೊಂಬಂದು ಇದನ್ನೆಲ್ಲ ಮಾಡಿರೋದ್ರಿಂದ ನಾವು ಏನು ಹೆಚ್ಚಿನ ಲಾಭಾಂಶ ಅಂತಂದರೆ ನಾವು ಯಾರನ್ನೂ ನೋಡಿ ಸಿಟಿಯಲ್ಲಿರ್ತಕ್ಕಂಥ ಜನಗಳು ನೋಡಿ ನಾನು ಕೃಷಿಯಿಂದ ಮಾಡಿ ಮೇಲೆ ಮಾಡಿ ಮನೆ ಕಟ್ಟಬೇಕು, ನಾನು ಕಾರ್ನಲ್ಲಿ ಓಡಬೇಕು ಓಡಾಡಬೇಕು ಏರೋಪ್ಲೇನಲ್ಲಿ ಓಡಾಡಬೇಕು ಅನ್ನೋ ಆಸೆ ಬಿಟ್ಬಿಟ್ಟು ನಾವು ಜೀವನ ಮಟ್ಟ ನಮ್ಗೆ ಏನು ಬೇಕೋ ಸರಳ ರೀತಿಯಾಗಿ ಜೀವನ ಮಾಡಲಿಕ್ಕೆ ಏನೂ ತೊಂದರೆ ಆಗಲಾರ್ದಂತ ನನ್ನ ಭಾವನೆ ಸರ್. ಈ ಕಾರ್ಯಕ್ರಮ ಕೇಳೋಂಥ ರೈತರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ಸರ್ ನನ್ನ ಟೆಲಿಫೋನ್ ನಂಬರ್ ಇದೆ ಸರ್, ಅದನ್ನು ಹೇಳ್ತೀನಿ, ಅವರು ನಾನು ಸಂಪರ್ಕ ಮಾಡ್ಬೋದು ಸರ್. ನಂದು ಟೆಲಿಫೋನ್ ನಂಬರು 910-8383-1499 9-1-3-8-3-1-4-9 ಸರ್. ಭಾಳ ಸಂತೋಷ ಅಮರೇಶ್ ಅವರ, ಇದುವರೆಗೂ ನಿಮ್ಮ ಈ ಸಮಗ್ರ ಕೃಷಿ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ಕೇಳಗರಿಗೆ ಮತ್ತು ನಿಮಗೂ ಎಲ್ಲರಿಗೂ ಧನ್ಯವಾದಗಳನ್ನು. ಇದುವರೆಗೂ ಸಮಗ್ರ ಕೃಷಿ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ರೇಣುಕಾಪುರ ಗ್ರಾಮದ ಪ್ರಗತಿಪರ ಕೃಷಿಕ RS ಅಮರೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಏನೇ